ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗುಹ್ಯದ ಪಟ್ಟಡ ಶ್ಯಾಮ್ ಅಯ್ಯಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗುಯ್ಯಾ ಗ್ರಾಮದ ಪಟ್ಟಡ ಶ್ಯಾಮಯ್ಯಪ್ಪ ಅವರು ಇದ್ದಾರೆ. ಇವರು ಮೀನು ಕೃಷಿಯಲ್ಲಿ ಪರಿಣತಿಯನ್ನು ಸಾಧಿಸಿದ್ದಾರೆ, ಅದರ ಜೊತೆಗೆ ಬೇರೆ ಕೃಷಿಯಲ್ಲೂ ಕೂಡ ತೊಡಗಿದ್ದಾರೆ. ನಾವಿವತ್ತು ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಶ್ಯಾಮಯ್ಯಪ್ಪ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈಗ ತಾವು ಮೀನು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಮೀನು ಕೃಷಿ ಮಾಡ್ತಾ ಇದ್ದಾರೆ, ಇದರ ಜೊತೆಗೆ ಇನ್ನೇ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದರ ಜೊತೆಗೆ ಕಾಫಿ, ಪೆಪ್ಪರ್ ಮತ್ತೆ ಅಡಿಕೆ ಬೆಳೆಸ್ತಾರೆ. ಮೂರು ಬೆಳೆಗಳು ಇದಾವೆ. ಕಾಫಿ ಮುಖ್ಯವಾದ ಬೆಳೆ ನಿಮ್ದು? ಕಾಫಿ ಮುಖ್ಯ ಬೆಳೆ, ಬಟ್ ಕಳೆದ 2-3 ವರ್ಷದಿಂದ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ತನ್ನ ಇದರಲ್ಲಿ ಏನಾಯ್ತು, ನಾನು ಪೆಪ್ಪರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದೇನೆ. ಕಾಳುಮೆಣಸಿಗೆ? ಕಾಳುಮೆಣಸಿಗೆ. ಕಾರಣ? ಕಾರಣ ಕಾಫಿ ನಾವು ರೊಬಸ್ಟ್ ಬೆಳೆಗಾರರಲ್ಲ, ತುಂಬಾ ಸೂಕ್ಷ್ಮ ಬೇಕು ಅಂತಿಲ್ಲ, ಅದಕ್ಕೆ ಇರುವಂತಹ ಪ್ರೊಸೆಸ್ ಮಾಡಿದ್ರೆ ಸಾಕು, ಅದಕ್ಕೆ ಅಷ್ಟು ಖರ್ಚು ಬರಲ್ಲ. ಬಟ್ ಪೆಪ್ಪರ್ ಈಗ ಸ್ವಲ್ಪ ಸೂಕ್ಷ್ಮ ಪ್ಲಾಂಟ್ ಆಗ್ಬಿಟ್ಟಿದೆ, ಅವನ್ನ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಅವು ರೋಗ ಬಂದ್ಬಿಡ್ತದೆ. ಸ್ಪೆಷಲಿ ಸಮ್ಮರ್ ಮಂತ್ಸ್ ಅಲ್ಲಿ ನೀವು ನೋಡ್ಲಿಲ್ಲ ಅಂತ ಹೇಳಿದ್ರೆ, ನೀರ್ ಕೊಡ್ಲಿಲ್ಲ ಅದಿದಾಗ್ಲಿಲ್ಲ ಅಂತ ಹೇಳಿದ್ರೆ ಅವು ಸೋತ್ ಬಿಡ್ತವೆ. ಸೋತು ಮತ್ತೆ ಪುನಃ ರೆಡಿ ಆಗ್ತದೆ, ಬಟ್ ಮಳೆಗಾಲದಲ್ಲಿ ಹೋಗ್ಬಿಡ್ತದೆ, ಗ್ಯಾರಂಟಿ ಅದು. ಸೊ ಪೆಪ್ಪರ್ನ ಇಟ್ಕೊಳ್ಳೋದಿದ್ರೆ ಅದು ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಅಂತ ಅನ್ಸ್ತದೆ ನನಗೆ. ನಾವು ಅದನ್ನ ಇಗ್ನೋರ್ ಮಾಡಬಾರ್ದು, ನಮ್ಮ ಇರೋ ಜಾಗದಲ್ಲೇ ಬರುವಂತಹ ಪ್ರಾಡಕ್ಟ್ ಅಲ್ಲ ಅದು. ಕಾಫಿ ಪೆಪ್ಪರು ಯಾವಾಗ ಯಾವ್ದಕ್ಕೆ ರೇಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನೀವು ಎರಡು ಸಹ ಚೆನ್ನಾಗಿ ಬೆಳೆಸಬೇಕು ಅಂತ ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ಅಡಿಕೆ ಇದೆ. ಅಡಿಕೆ? ಅವು ಎಷ್ಟು ಮರಗಳಿದಾವೆ? ಅಡಿಕೆ 2.5-3 ಎಕರೆ ಇದೆ ನನಗೆ. ಅಂದ್ರೆ ಎಷ್ಟು ಮರಗಳಾಗಬಹುದು? ಅಂದಾಜು ಒಂದು 5,000 ಮರ ಇದೆ. ಅವು ಎಲ್ಲ ಈಗ ಫಸಲು ಕೊಡ್ತಾ ಇದಾವ? ಹೌದು, ಈಲ್ಡಿಂಗ್. ಈಗ ಮುಖ್ಯವಾಗಿ ಕಾಫಿನಲ್ಲಿ ರೋಬಸ್ಟಾ ಕಾಫಿ ಹೆಚ್ಚು ಮಾಡ್ತಾ ಇದೀವಿ. ಸಾಧಾರಣವಾಗಿ ರೋಬಸ್ಟಾ ಕಾಫಿ ಅಂತ ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಅದು ಕೊಯ್ಲಿ ಬರುತ್ತಲ್ವಾ? ಡಿಸೆಂಬರ್ ಎಂಡ್ ಇಂದ ನಮ್ಗೆ ಕೊಯ್ಲು ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿ 15 ರೊಳಗೆ ನಮ್ದು ಮುಗಿದೋಗುತ್ತೆ. ಮುಗ್ದೋಗುತ್ತೆ. ಸೊ ಫೆಬ್ರವರಿ 15ರಿಂದ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡ್ತೇವೆ. ಇರಿಗೇಷನ್ ಆದ ತಕ್ಷಣ ಒಂದು ಫರ್ಟಿಲೈಸರ್ ಅಪ್ಲಿಕೇಶನ್ ಫೋಲಿಯರ್ ಸ್ಪ್ರೇ ಕೊಡ್ತೇವೆ. ನಮ್ಮದೇ ಆದಂತಹ ಲಿಕ್ವಿಡ್ ಫಿಶ್ ವೇಸ್ಟ್ ಫರ್ಟಿಲೈಸರ್ ಇದೆ, ಅದನ್ನ ಬಳಸ್ಕೊಂತಿದೀವಿ. ಮತ್ತೆ ಸೆಕೆಂಡ್ ರೌಂಡಿಗೆ ನೆಲಕ್ಕೆ ಬೇಕಾಗುವಂತ ಫರ್ಟಿಲೈಸರ್ ಹಾಕ್ತಿವಿ. ಅದಾಗುವಾಗ ಪೆಪ್ಪರ್ ಕುಯ್ಯಟ ಪ್ರಾರಂಭ ಆಗುತ್ತೆ. ಪೆಪ್ಪರ್ ಕುಯ್ದು ಆದ್ಮೇಲೆ ಪೆಪ್ಪರಿಗೊಂದು ಫರ್ಟಿಲೈಸರ್ ಸ್ಪ್ರೇ ಮತ್ತೆ ಒಂದು ಪೆಸ್ಟಿಸೈಡ್ ಅನ್ನೋದು ಸೇರಿಸಿ ಕೊಡ್ತೇವೆ. ಮತ್ತೆ ಬಿಫೋರ್ ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಮತ್ತೆ ಒಂದು ಸ್ಪ್ರೇ ಕೊಡ್ತೇವೆ. ಇದಿಷ್ಟು ನಮ್ಮ ಪ್ರಾಕ್ಟೀಸು. ಇಷ್ಟು ಮಾಡಿದ್ರಲ್ಲಿ ನನಗೆ ವಿ ಹ್ಯಾವ್ ಸೀನ್ ಗುಡ್ ರಿಸಲ್ಟ್ಸ್ ಅಂತ ಅನಿಸ್ತಾ ಇದೆ. ಕಾಫಿನಲ್ಲಿ ಆಗಲಿ ಪೆಪ್ಪರಲ್ಲೂ ಆಗಲಿ, ಪೆಪ್ಪರು ವರ್ಷ ನೆಡಬೇಕು. ನಮ್ದೇ ಆದಂತಹ ನರ್ಸರಿ ಅಂತ ನಾವು ಮಾಡ್ಕೊಂಡಿಲ್ಲ, ಬಿಕಾಸ್ ನಾವು ಮೀನು ಕೃಷಿಗೆ ಕೃಷಿಗೆ ಹೆಚ್ಚುವರಿ ಕೊಡ್ತಾ ಇದೀವಿ. ತುಂಬಾ ಮಾಡಕ್ ಹೋದ್ರೆ ಎಲ್ಲ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಯಾವ್ದಾದ್ರು ಒಂದ್ರಲ್ಲಿ ಫೋಕಸ್ ಮಾಡುವ ಅಂತ ಹೇಳ್ಕೊಂಡು ಬೇರೆ ಕಡೆಯಿಂದ ಸಸಿಗಳು ತಂದು ಸಸಿ ತಂದು ಎಲ್ಲೆಲ್ಲಿ ಬಳ್ಳಿ ಹೋಗಿರುತ್ತೆ ಅವೆಲ್ಲ ನೋಡಿ ರೀಪ್ಲೇಸ್ ಮಾಡಲೇಬೇಕು ಅಂತ ಪ್ರೋಗ್ರಾಮ್ ಇಟ್ಕೊಂಡು. ಅಂದ್ರೆ ಅದು ನೆರಳಿನ ಮರಗಳಿಗೆ ಹಬ್ಬಿಸ್ತೀರ? ಹೌದು, ನೆರಳಿನ ಮರ ಅಥವಾ ನಮ್ಮಲ್ಲಿಗ ನಂದು ತೋಟ ಹೇಗಿದೆ ಅಂತ ಹೇಳಿದ್ರೆ ಫಸ್ಟ್ ನೆಡುವಾಗ 7x7 ಅಂತ ನೆಟ್ಬಿಟ್ಟಿದ್ವಿ. ಒಂದು ಏಕರಲ್ಲಿ 900 ಚಿಲ್ಲರೆ ಗಿಡ ಇದ್ವು. ಸೊ ನಾವು ಈಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸೆಂಟರ್ ಒಂದು ಸಾಲು ತೆಗೆದ್ಬಿಟ್ಟಿದೀವಿ ನಾವು ಕಾಫಿದು ಆಲ್ಟರ್ನೇಟ್ ಸಾಲು ತೆಗೆದಿದ್ದೇವೆ. ಸೊ ಈಗ 7x14 ಅಂತ ಸ್ಪೇಸ್ ಬಂದಿದೆ ಈಗ. ಸೊ ಮಧ್ಯದಲ್ಲಿ ಈಗ ತೆಗೆದಿದ್ದಕ್ಕೆ ಇರೋ ಗಿಡ ಡ್ರೂಪ್ ಆಗಿ ಚೆನ್ನಾಗಿ ಬರ್ತಾ ಇದೆ, ಏರಿಯೇಷನ್ ಚೆನ್ನಾಗಿ ಆಗ್ತಾ ಇದೆ. ಪ್ರತಿ ಪ್ಲಾಂಟ್ ಅಲ್ಲಿ ಇರುವಂತಹ ಕ್ರಾಪ್ ಹೆಚ್ಚಾಗಿದೆ, ನಮಗೆ ಕೆಲಸ ಸ್ವಲ್ಪ ಕಮ್ಮಿಯಾಗಿದೆ, ಕಪಾತು ಕೆಲಸ ಸ್ವಲ್ಪ ಕಮ್ಮಿಯಾಗುತ್ತೆ. ಸೊ ವಿ ಸೇವ್ ಅದರಲ್ಲಿ ಸ್ವಲ್ಪ, ಬಟ್ ಈಲ್ಡ್ ಹ್ಯಾಸ್ ರಿಮೈನ್ ದ ಸೇಮ್. ಒಂದೆರಡು ವರ್ಷ ಸಫರ್ ಆಯ್ತು, ಅದಾದ್ಮೇಲೆ ವಿ ಹ್ಯಾವ್ ಕಾಟ್ ಅಪ್. ಈಗ ಸೆಂಟರ್ ಸ್ಪೇಸ್ ಇರೋದ್ರಲ್ಲಿ ನಾವು ಪಾಲ್ವಾಣ ಅಥವಾ ನೆರಳಿನ ಮರ ಹಾಕ್ಬಿಟ್ಟು ಅದರಲ್ಲಿ ಪೆಪ್ಪರ್ ಬೆಳೆಸ್ತಾ ಇದ್ವಿ. ಅದು ಆಲ್ಮೋಸ್ಟ್ 15 ಅಡಿಗೆ ಒಂದೊಂದು ಕೊಡ್ತಾ ಇದ್ದೇವೆ. ನಾನು ಡ್ರಿಪ್ ಇನ್ಸ್ಟಾಲ್ ಮಾಡಿದ್ದೆ, ಬಟ್ ಅದು ನನಗೆ ವರ್ಕೌಟ್ ಆಗಲಿಲ್ಲ ಡ್ರಿಪ್. ಕಾರಣ ಏನಿದೆ? ಕಾರಣ ಅಂತ ಹೇಳಿದ್ರೆ ಡ್ರಿಪ್ ಒಂದು ಅದನ್ನ ಮ್ಯಾನೇಜ್ ಮಾಡೋದು ಬಿಕಿಮ್ ಟಫ್. ಅಂದ್ರೆ ಈ ಕರಿಮೆಣಸಿಗೆ ಡ್ರಿಪ್ ಹಾಕೊಂಡು, ಕರಿಮೆಣಸಿಗೆ ಮಾತ್ರ ಡ್ರಿಪ್ ಕೊಟ್ಟಿದ್ದೆ, ತುಂಬಾ ಚೆನ್ನಾಗಿ ಬರುತ್ತೆ. ಕರಿಮೆಣಸಿಗೆ ಡ್ರಿಪ್ ಹಾಕಿದಂತೂ ನಿಮಗೆ ಕ್ರಾಪ್ ಪ್ಲಾಂಟು ತುಂಬಾ ಚೆನ್ನಾಗಿರ್ತದೆ. ಬಟ್ ಅದು ಮ್ಯಾನೇಜ್ ಮಾಡೋಕೆ ನಿಮಗೆ ಒಬ್ಬ ಕರೆಕ್ಟ್ ಆಗಿರುವಂತಹ ಟೆಕ್ನಿಷಿಯನ್ ಬೇಕೇ ಬೇಕು. ನಮ್ಮಲ್ಲಿ ಅದು ರಿಟೈನ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಯ್ತು. ಮತ್ತೆ ಈ ಕಚ್ಚರ ಮಾಡುವಾಗ ಡ್ಯಾಮೇಜ್ ಮಾಡೋದು ಅವೆಲ್ಲ, ಮತ್ತೆ ಇರುವೆ ಕಚ್ಚಬಿಡೋದು, ಇಲಿ ಕಚ್ಚಬಿಡೋದು. ಸೊ ದೇರ್ ಇಸ್ ಲಾಟ್ ಆಫ್ ವರ್ಕ್. ಗೆದ್ಲು ಹಿಡಿದ್ಬಿಡೋದು, ಆ ತರ ಡ್ಯಾಮೇಜ್ ಆಗ್ತಾ ಇರ್ತದೆ. ಸೊ ನೀವು ಯಾರಾದ್ರೂ ಒಬ್ಬರನ್ನ ಅದಕ್ಕೆ ಅಂತಲೇ ಟ್ರೈನ್ ಮಾಡಿ ಇಟ್ಕೊಂಡು, ನನಗನ್ಸದೆ ಇಟ್ ಇಸ್ ವರ್ತ್ ಇಟ್, ಮಾಡಿಕೊಂಡ್ರೆ ಒಳ್ಳೇದು. ಅದರಲ್ಲೂ ನೀವು ಒಂದು ಸರ್ಟನ್ ಏರಿಯಾಸ್ ಐಡೆಂಟಿಫೈ ಮಾಡಿ ಡ್ರಿಪ್ ಹಾಕಿದ್ರೆ ಇನ್ನೂ ಬೆಟರ್. ಒಂದೊಂದೇ ಏರಿಯಾ ಮಾಡ್ಕೊಂಡು ಹೋಗ್ಬೇಕು. ನಾನು ನನ್ನ ಮಿಸ್ಟೇಕು, ನಾನು ಇಡೀ ತೋಟಕ್ಕೆ ಹಾಕ್ಬಿಟ್ಟೆ, ಅದು ಆಗಲಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ 2 ವರ್ಷ ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟ್ ಇತ್ತು, ಅದಾದ್ಮೇಲೆ ಇಟ್ ಬಿಕೇಮ್ ಡಿಫಿಕಲ್ಟ್. ಸೊ ಡ್ರಿಪ್ ವರ್ಕೌಟ್ ಆಗಲಿಲ್ಲ. ನೀರಾವರಿ ಚೆನ್ನಾಗಿದೆ? ನೀರಾವರಿ ನಮಗೆ ಕಾವೇರಿ ಹೊಳೆ ಇದೆ, ಕೆರೆ ಇದೆ, ಮತ್ತೆ ನಾವೀಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ವಾಟರ್ ಏಡ್ ಸರ್ಟಿಫಿಕೇಟ್ ಅಂತ ಕೊಟ್ಟು ನಾವು ನೀರನ್ನು ಯೂಸ್ ಮಾಡ್ಕೋಬಹುದು. ಬಳಸ್ಕೋಬಹುದು. ಅಂದ್ರೆ ಈಗ ಕಾಫಿಗೆ ಹೂ ಬರೋದಕ್ಕೆ ನೀರಾವರಿ ಮಾಡಬೇಕಾಗತ್ತಲ್ಲ? ಹೌದು ಸರ್. ನೀವು ಯಾವಾಗ ಮಾಡ್ತೀರಾ ಸಾಧಾರಣವಾಗಿ? ಈಗ February 20th ಇಂದ ಸ್ಟಾರ್ಟ್. ಫೆಬ್ರವರಿಗೆ ಮಧ್ಯಭಾಗದ ಅಥವಾ ಫೆಬ್ರವರಿ ಕೊನೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಅದು ಒಬ್ಬೊಬ್ರು ಒಂದೊಂದು ಟೈಮ್ ಮಾಡ್ತಾರೆ, ಸ್ವಲ್ಪ ಜನ ಜನವರಿ ಎಂಡಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ನನ್ನ ಅಬ್ಸರ್ವೇಷನ್ ಈಗ ಒಂದು ಕುಯಿಲಾಗಿದೆ, ಗಿಡ ಸ್ವಲ್ಪ ಸೋಲ್ಬೇಕು. ಸೋತ್ ಮೇಲೆ ಅದಕ್ಕೆ ನೀರ್ ಕೊಟ್ರೆ ಅದ್ರದ್ದು ರೆಸ್ಪಾನ್ಸ್ ತುಂಬಾ ಚಂದ. ನೀರ್ ಕೊಟ್ಮೇಲೆ ಫರ್ಟಿಲೈಸರ್ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಮಾಡಲೇಬೇಕು ಅಂತ ನನ್ನ ಅಂದಾಜು. ಅಂದ್ರೆ ಒಂದ್ಸರಿ ನೀರ್ ಕೊಡಬೇಕಾಗತ್ತೆ, ಮತ್ತೆ ಒಂದು 2 ವಾರ ಬಿಟ್ಟು ಮತ್ತೆ ಬ್ಯಾಕಪ್ ಕೊಡಬೇಕಾಗುತ್ತೆ. ಮಳೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬ್ಯಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬ್ಯಾಕಿಂಗ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೂಟ್ ಸೆಟ್ಟಿಂಗ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಗಿಡ ಕಪಾತು ಅಂತಾರಲ್ಲ, ಅದನ್ನು ಆಗ್ಲೇ ಮಾಡ್ತೀರಾ? ಹೌದು, ಈಗ ಸ್ಟಾರ್ಟ್ ಮಾಡ್ತೀವಿ. ನೀರೆಲ್ಲ ಕೊಟ್ಟಮೇಲೆ, ನೀರು ಕೊಟ್ಟಮೇಲೆ ಅಥವಾ ನೀರಿಗಿಂತ ಮುಂಚೆನೂ ಮಾಡಿ ಮಾಡಬಹುದು. ಅದಕ್ಕೆ ಮಾಡಬಹುದು. ಅಂದ್ರೆ ನೆರಳಿದ್ರೆ ಪರವಾಗಿಲ್ಲ, ನೆರಳಿದ್ರೆ ತೊಂದರೆ ಇಲ್ಲ. ನೆರಳಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡಿಲೇ ಮಾಡಿದ್ರೆ ಒಳ್ಳೇದು. ಮತ್ತೆ ಪ್ಲಾಂಟ್ ರಿಕವರ್ ಆದ್ಮೇಲೆ, ಪ್ಲಾಂಟ್ ರಿಕವರ್ ಆಗ್ಬೇಕು ಅಂದ್ರೆ ಸೋತ್ ಟೈಮಲ್ಲಿ ಅದಕ್ಕೆ ತೊಂದರೆ ಮಾಡಬಾರ್ದು. ಕಪಾತ್ ಕೊಟ್ರೆ ಗಿಡ ಸಾಯುವಂತ ಸಾಧ್ಯತೆ ಇದೆ. ಅಂದ್ರೆ ಅನವಶ್ಯಕ ರೆಂಬೆಗಳು ಇವೆಲ್ಲ ತೆಗೆದು ಬಿಡ್ತಾರೆ ಒಣಗಿರೋದು. ಹೌದು ಹೌದು ಹೌದು. ಎನಿವೇ ಅದೊಂದು ಕಟ್ ಅಲ್ಲ ಸರ್, ಇಟ್ಸ್ ಅ ಡ್ಯಾಮೇಜ್ ಟು ದ ಪ್ಲಾಂಟ್, ಎಕ್ಸ್ಪೋಸ್ ಆಗುತ್ತೆ, ಗಾಯ ಆಗುತ್ತಲ್ಲ. ಸೊ ಆ ಗಾಯ ರಿಕವರ್ ಆಗುವಂತಹ ಕೆಪಾಸಿಟಿ ಪ್ಲಾಂಟಿಗೆ ಇದ್ರೆ ಅದು ರಿಕವರ್ ಆಗ್ತವೆ, ತುಂಬಾ ಚೆನ್ನಾಗಿ ಬರ್ತದೆ, ಹೊಸ ಶೂಟ್ ಬಿಡ್ತವೆ. ಕಸಿ ಇಸ್ ವೆರಿ ಇಂಪಾರ್ಟೆಂಟ್, ಗಿಡ ಕಸಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಇಳುವರಿಕೆ ಕಮ್ಮಿ ಆಗ್ತಾ ಹೋಗ್ತದೆ. ಅಂದ್ರೆ ಒಂದ್ ರೀತಿ ನಾವು ಆಕಾರನು ಕೊಡೋದಕ್ಕೆ ಕೊಡಬೇಕು. ಹೌದು ಹೌದು. ಸೊ ನಾನು ಹೇಳಿದ್ನಲ್ಲ ಈಗ ಒಂದೊಂದು ಸಾಲು ತೆಗೆದ್ಬಿಟ್ಟಿದೆ ಅಂತೇಳಿ, ನಾನು ಆಕಾರ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಗಿಡ ಹೇಗೆಗೋ ಹೋಗ್ಬಿಡ್ತದೆ, ಪುನಃ ಕವರ್ ಆಗ್ಬಿಡ್ತದೆ. ಮತ್ತೆ ನನಗೆ ಏರಿಯೇಷನ್ ಕಮ್ಮಿ ಆಗುತ್ತೆ, ಸನ್ಲೈಟ್ ಕಮ್ಮಿ ಆಗುತ್ತೆ, ನೆಲಕ್ಕೆ ಸನ್ಲೈಟ್ ಬೀಳಲ್ಲ ಅಂತ ಆಗ್ಬಿಡುತ್ತೆ. ಮತ್ತೆ ನೆರಳನ್ನ ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಹೌದು, ನೆರಳನ್ನ ನಿರ್ವಹಣೆ ಮಾಡ್ಬೇಕಾ? ಯಾವ ಮಾಡ್ತೀರಾ ಅದು? ಮಳೆ ಬಂದ್ಮೇಲೆ ಸರ್. ಮಳೆ ಬರಲೇಬೇಕು. ಹೌದು, ಯಾಕಂದ್ರೆ ಇಲ್ಲೊಂದು ಬಿಸಿಲು ವಿಪರೀತ ಇರುತ್ತೆ, ತುಂಬಾ ಬಿಸಿಲಿದ್ರೆ ಟಾಪ್ ಡೆಕ್ ಅಂತ ಹೇಳ್ತೀವಿ ಅಂದ್ರೆ ಮೇಲ್ಗಡೆ ಹೂ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅನ್ಸ್ತದೆ ನನಗೆ. ಗಿಡಗಳಿಗೂ ತುಂಬಾ ಏಟ್ ಆಗುತ್ತೆ, ಬಟ್ ನೆರಳು ತುಂಬಾ ಇದ್ರೆ ನಿಮಗೆ ಇಳುವರಿಕೆ ಕಮ್ಮಿ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಎರಡು ತರ ಥಾಟ್ ಪ್ರೊಸೆಸ್ ಇದೆ ಸರ್. ಸುಮಾರು ಜನ ಈಗ ನೆರಳು ತೆಗೆದ್ಬಿಟ್ಟು ಕಾಫಿ ಬೆಳೆಸ್ತಾರೆ, ತುಂಬಾ ಚೆನ್ನಾಗಿ ಬೆಳೆಸ್ತಾರೆ, ಆಲ್ಮೋಸ್ಟ್ 60-80 ಬ್ಯಾಗ್ ಅಷ್ಟು. ಆದ್ರೆ ತಂಪು ಇರಬೇಕಲ್ಲ, ತಂಪು ನೀರು ಕೊಡ್ತಾರೆ ಸರ್ ಅವರು. ನೀರು ಸಾಕು, 5-6 ಸಲ ನೀರು ಹೊಡಿತಾರೆ ಅವರು. 15 ದಿವಸಕ್ಕೊಂದ್ಸಲ ನೀರು ಕೊಡ್ತಾರೆ. ನೀರು ಕೊಡ್ತಾ ಇರಬೇಕು, ಆ ಪ್ರೆಷರ್ ಇದೆ ಅವರಿಗೆ. ಅವ್ರು ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಲಾಸ್ ಆಗುತ್ತೆ, ಗಿಡ ಹೋಗ್ಬಿಡ್ತದೆ, ಕ್ರಾಪ್ ಲಾಸ್ ಆಗುತ್ತೆ. ಸೊ ಆ ನೀರಿದೆ ಸಾಕಷ್ಟು ನೀರಿದೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ನೆರಳು ಕಮ್ಮಿ ಮಾಡಬಹುದು. ಇಲ್ಲಾಂತ ಹೇಳಿದ್ರೆ ಒಂದು ಅಟ್ ಲೀಸ್ಟ್ ಒಂದು 40-45% ಶೇಡ್ ಇರಲೇಬೇಕು. ಶೇಡ್ ಇದ್ರೆ ನಿಮಗೆ ಪೆಪ್ಪರ್ ಇರ್ತದೆ, ನೆರಳಿಲ್ಲ ಅಂತ ಹೇಳಿದ್ರೆ ಪೆಪ್ಪರ್ ಉಳ್ಕೊಳ್ಳಲ್ಲ, ಬರಲ್ಲ, ಹೋಗ್ಬಿಡ್ತದೆ. ಒಂದು ವರ್ಷ ಈಳು ಕೊಡ್ತದೆ, ಮತ್ತೆ ಎರಡನೇ ವರ್ಷ ಅದು ಬಳ್ಳಿಯೇ ಹೋಗ್ಬಿಡುತ್ತೆ. ಮತ್ತೆ ಪುನಃ ನಿಮಗೆ ಆ ತರ ಬಳ್ಳಿ ಬರಬೇಕು ಅಂತ ಹೇಳಿದ್ರೆ 7-8 ವರ್ಷ ನೀವು ಕಾಯ್ಬೇಕಾಗುತ್ತೆ ಬೆಳೆಸಕ್ಕೆ. ಸುಣ್ಣನು ಕೊಡ್ತಿರ್ತೀರಾ ಕಾಫಿಗೆ? ಕಾಫಿಗೆ ಅಫ್ಕೋರ್ಸ್ ಸುಣ್ಣ ಬೇಕೇ ಬೇಕು. ನಾನು ಇನಿಷಿಯಲಿ 3 ವರ್ಷಕ್ಕೆ ಒಂದ್ಸಲ ಸುಣ್ಣ ಹಾಕ್ತಾ ಇದ್ವಿ ರೆಕಮೆಂಡೇಶನ್ ಪ್ರಕಾರ. ಈಗ ಪ್ರತಿ ವರ್ಷ ಸುಣ್ಣ ಕೊಡ್ತೀನಿ ನಾನು, ಗೊಬ್ಬರ ಹಾಕೋ ತರಾನೇ ಸುಣ್ಣ ಕೊಡ್ತೀವಿ. ಪ್ಲಸ್ ಟೈಪ್ ಆಫ್ ಕ್ಯಾಲ್ಸಿಯಂ ಸಹ ಚೇಂಜ್ ಮಾಡಿದ್ದೇವೆ. ಒಂದು ಡೊಲೊಮೈಟು ಮತ್ತೆ ಇದು ಮಧ್ಯೆ ಕೊಡ್ತೇವೆ, ಇಲ್ಲ ಮತ್ತೆ ಅದಕ್ಕೆ ಸ್ವಲ್ಪ ಹೈಡ್ರೇಟೆಡ್ ಲೈಮ್ ಸೇರಿಸಿ ಕೊಡ್ತೇವೆ, ಮತ್ತೆ ಮಿನ್ ಶಕ್ತಿ ಅಂತ ಒಂದು ಪ್ರಾಡಕ್ಟ್ ಇದೆ ಗೊಬ್ಬರ ಟೈಮಲ್ಲಿ, ಅದು ಸಹ ಸೇರಿಸಿ ಕೊಡ್ತೇವೆ. ಬಿಕಾಸ್ ಕ್ಯಾಲ್ಸಿಯಂ ಅಂತ ಹೇಳುವಂತ ತುಂಬಾ ಅಂಡರ್ ರೇಟೆಡ್ ನ್ಯೂಟ್ರಿಯಂಟ್ ಮಿನರಲ್, ಅದನ್ನ ನಾವು ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅಂತ ಮಾತ್ರ ಮಾತಾಡ್ತೇವೆ, ಕ್ಯಾಲ್ಸಿಯಂ ಬಗ್ಗೆ ಮರೆತು ಬಿಡ್ತಾರೆ. ಸುಣ್ಣದ ಅಂಶನೂ ಬಹಳ ಮುಖ್ಯ, ವೆರಿ ಇಂಪಾರ್ಟೆಂಟ್. ಸೆಲ್ ಡೆವಲಪ್ಮೆಂಟ್ಗೆ ಬೇಕಾಗಿರೋದು ಸುಣ್ಣ, ಅಂಡ್ ಇಟ್ ಇಸ್ ತುಂಬಾ ಮೊಬೈಲ್ ಅಲ್ಲ ಅದು. ಅವು ಹೋಗ್ಬೇಕು ಅಂತ ಹೇಳಿದ್ರೆ, ಅದು ಗಿಡ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀರು ಬೇಕು, ಸುಮಾರು ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿರ್ಬೇಕು. ಮಳೆ ಬರೋದ್ರಿಂದ ಮಣ್ಣು ಕೂಡ ಆಮ್ಲಿ ಆಗಿರುತ್ತೆ. ಹೌದು ಹೌದು ಹೌದು, ಅದನ್ನ ಸರಿ ಮಾಡೋದಕ್ಕೂ ಸುಣ್ಣ ಬೇಕು. ಸಾಯಿಲ್ ಟೆಸ್ಟ್ ಹೇಳಿದಾಗೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನೀವು ಮಣ್ಣು ಪರೀಕ್ಷೆ ಮಾಡಲೇಬೇಕು, ಮಣ್ಣು ಪರೀಕ್ಷೆ ಮಾಡಿಸೇ ಸುಣ್ಣ ವರ್ಷ ವರ್ಷ ಮಾಡಬೇಕು. ಅದಕ್ಕೆ ಸರಿಯಾಗಿರುತ್ತ ರೆಕಮೆಂಡೇಶನ್ ಪ್ರಕಾರ ನೀವು ರೆಕ್ಟಿಫಿಕೇಶನ್ ಮಾಡಬೇಕು. ಗೊಬ್ಬರನು ಕೂಡ ಅದೇ ಆಧಾರದ ಮೇಲೆ ಕೊಡ್ತೀರಾ? ಅದೇ ಆಧಾರ ಮೇಲೆ ಕೊಡ್ಬೇಕು ಸರ್. ಎಲ್ಲಿ ಮಾಡಿಸ್ತೀರಾ ನೀವು ಮಣ್ಣು ಪರೀಕ್ಷೆ? ಮಣ್ಣು ಪರೀಕ್ಷೆ ನಾವೇ ಮಾಡ್ತೇವೆ. ಒಂದು ಪಿ ಎಚ್ ಮತ್ತೆ ಇದು ನಾನೇ ನೋಡ್ಕೋತೇನೆ. ಮೀನು ಕೃಷಿ ನಮ್ಮ ಘಟಕದಲ್ಲೇ ನಾವು ಪಿ ಎಚ್ ನೋಡುವಂತ ಫೆಸಿಲಿಟಿ ಇದೆ. ಸೊ ಪಿ ಎಚ್ ಬಗ್ಗೆ ನನಗೆ ತೊಂದರೆ ಇಲ್ಲ, ಬಟ್ ಅವೈಲೇಬಲ್ ನ್ಯೂಟ್ರಿಯಂಟ್ಸ್ ಬಗ್ಗೆ ವಿ ಸೆಂಡ್ ಇಟ್ ಟು ಕೆ ವಿ ಕೆ ಕೊಡ್ತೇವೆ ಅಲ್ವಾ, ಅಥವಾ ಚಟ್ಟಲಿ ಕಾಫಿ ಬೋರ್ಡ್ ಅಲ್ಲಿಗೆ ಕೊಡ್ತೇವೆ, ಇಲ್ಲ ನಾವು ಬೆಂಗಳೂರಿಗೂ ಕಳಿಸ್ತೇವೆ. ಸ್ವಲ್ಪ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ ವೇ ದೇ ಡೂ ಎಕ್ಸ್ಟೆನ್ಸಿವ್ ಪ್ರಿಸಿಷನ್ ಇದು ಕೊಡ್ತಾರೆ, ನಿಖರವಾಗಿ ಹೇಳ್ತಾರೆ. ಸೊ ಅಟ್ ಲೀಸ್ಟ್ 2 ವರ್ಷಕ್ಕೊಂದ್ಸಲ ಅಲ್ಲಿ ಕಳಿಸ್ತೇನೆ ನಾನು, ಮತ್ತೆ ಅದನ್ನು ರೆಕ್ಟಿಫಿಕೇಶನ್ಗೆ ಏನು ಬೇಕು ನೋಡಿಕೊಂಡು ವಿ ಹ್ಯಾವ್ ಅ ಪ್ಲಾನ್. ಮತ್ತೆ ಈ ಮಳೆಗಾಲಕ್ಕಿಂತ ಮುಂಚೆ ಗೊಬ್ಬರ ಕೊಡಬೇಕಾಗತ್ತೆ? ಹೌದು ಸರ್. ಅದಕ್ಕಿಂತ ಮುಂಚೆ ಕಳೆ ತೆಗೆಯೋದು ಏನು ಮಾಡ್ತೀರಾ? ಕಳೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಳೆ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂತೇಳಿದ್ರೆ ಒಂದು ಕಳೆ ನಾಶಕ ಹೊಡೆಯಲ್ಲ ನಾವು, ವಿ ಡೋಂಟ್ ಯೂಸ್ ದಟ್. ಕೈಯಿಂದಾನೇ ತೆಗೆಸ್ಬೇಕಾಗತ್ತೆ ಅಥವಾ ಮಿಷಿನ್ ಸರ್? ಈಗ ಮಿಷಿನ್ ಇದಾವಲ್ಲ, ಕಟ್ಟರ್ಸ್ ಇದಾವೆ, ಕಟ್ಟರ್ಸ್ ಇದಾವೆ. ಸೊ ಆ ಕಟ್ಟರ್ ಕಟ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಅಂದ್ರೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಗಿಡದ ಸುತ್ತ ಎಲ್ಲ ಕ್ಲೀನ್ ಮಾಡಬೇಕು. ಮಾಡಿದ್ರೆ ಬೆಟರ್ ಮಾಡಲೇಬೇಕು. ಮಾಡಿದ್ರೆ ನೀವು ಹಾಕೋ ಗೊಬ್ಬರ ಆ ರೂಟಿಗೆ ಸಿಗ್ಬೇಕು. ಸಿ ನೋಡಿ, ನಾವು ಊಟನ ಬಾಯಿಗೆ ಹಾಕ್ತೇವೆ, ನಾವು ಪ್ಲಾಂಟಿಂಗ್ ಮಾಡಕ್ ಆಗಲ್ಲ. ಅದು ಬುರಕ್ಕೆ ಬಿದ್ರೆ ಆ ಜಾಗದಲ್ಲಿ ಇದ್ರೆ ಸಿಗುತ್ತೆ, ಬೇರೆ ಹತ್ರ ಬೇರೆ ಹತ್ರ ಫೀಡಿಂಗ್ ರೂಟ್ಸ್ ಅಂತ ಹೇಳ್ತೇವೆ, ಅದಕ್ಕೆ ಸಿಗ್ಬೇಕು. ನಾವು ಪ್ರಮೋಟ್ ಮಾಡೋದೇ ಫೀಡಿಂಗ್ ರೂಟ್ಸ್. ಆ ಫೀಡಿಂಗ್ ರೂಟ್ಸ್ಗೆ ಗೊಬ್ಬರ ಹಾಕಿದ್ರೆ ಅದಕ್ಕೆ ಸಿಗ್ತದೆ. ನೀವು ಎಲ್ಲೆಲ್ಲೋ ಹಾಕಿದ್ರೆ ಮತ್ತೆ ಸಿಗಲ್ಲ, ಅದು ಹುಡ್ಕೊಂಡು ಹೋಗಲ್ಲ. ಅದು ತುಂಬಾ ಟೈಮ್ ತಗೋತದೆ, ಅದಕ್ಕೆ ಮತ್ತೆ ನ್ಯೂಟ್ರಿಯಂಟ್ ಲಾಸ್ ಆಗುತ್ತೆ. ಅದೊಂದು ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ ಒಂದ್ಸಲ ಗೊಬ್ಬರ ಕೊಡ್ಬೇಕು. ನಿಮ್ಮ ಈಲ್ಡು, ನಿಮ್ಮ ಕ್ರಾಪು ಮತ್ತೆ ವೆದರ್ ಕಂಡೀಷನ್ ನೋಡ್ಕೊಂಡು ಮಧ್ಯದ ಗೊಬ್ಬರ ಡಿಸೈಡ್ ಮಾಡಬೇಕು. ಅಂದ್ರೆ ಅದೇ ಆಗಸ್ಟ್ ಅಲ್ಲಿ ನೋಡ್ಕೊಂಡು ಮಳೆ ಕಡಿಮೆ ಆದಾಗ ನಿಮ್ಮ ಕ್ರಾಪ್ ಪ್ರಕಾರ ನೋಡ್ಕೊಂಡು ಯು ಕ್ಯಾನ್ ಡೂ ದಟ್. ಸೆಕೆಂಡ್ ಮಳೆ ನಿಂತ ಮೇಲೆ ಕೊಡ್ತಾರೆ ಕೆಲವರು, ಮಳೆ ನಿಂತ ಮೇಲೆ ಥರ್ಡ್ ರೌಂಡ್ ಕೊಡ್ಲೇಬೇಕು. ಸೆಪ್ಟೆಂಬರ್ ಕೊಡಬೇಕು, ಮತ್ತೆ ಅಕ್ಟೋಬರ್ ಅಲ್ಲಿ ಬಡ್ ಇನಿಷಿಯೇಷನ್ ಸ್ಟಾರ್ಟ್ ಆಗುತ್ತೆ, ಆಗ ಒಂದು ಫೋಲಿಯರ್ ಸ್ಪ್ರೇ ಕೊಡ್ತೇವೆ ನಾವು. ಅದು ಬಹಳ ಮುಖ್ಯ, ಅದು ಸಹ ಇಂಪಾರ್ಟೆಂಟ್. ಹೆಚ್ಚು ಹೂ ಆಗುತ್ತೆ, ಸಕ್ಸಸ್ ಆಗುತ್ತೆ, ಎಲ್ಲ ಪ್ಲಾಂಟ್ ಹೆಲ್ತ್ ಚೆನ್ನಾಗಿರ್ತದೆ, ನೀವು ಕುಯ್ಯೋ ಕಾಫಿ ಔಟ್ ಟರ್ನ್ ಚೆನ್ನಾಗಿ ಬರುತ್ತೆ ಅಂತ. ಎರಡು ವೇಟ್ ಸಿಗುತ್ತೆ, ಎರಡೂ ಅನುಕೂಲ. ಅನುಕೂಲ ಅಫ್ಕೋರ್ಸ್, ಎರಡಕ್ಕೂ ಅನುಕೂಲ. ಅದು ಈ ವರ್ಷದ ಬೆಳೆ ತೂಕ ಬರೋದಕ್ಕೆ ಅನುಕೂಲ, ಅನುಕೂಲ. ಪ್ಲಸ್ ಮುಂದಿನ ವರ್ಷದ ಮೊಗ್ಗುಗಳು ಅಲ್ಲಿ ಇನಿಷಿಯೇಟ್ ಆಗಕ್ಕೆ ತುಂಬಾ ಇಂಪಾರ್ಟೆಂಟ್. ಸೆಪ್ಟೆಂಬರ್ ನಲ್ಲಿ ಗೊಬ್ಬರ ಕೂಡ ಬಹಳ ಮುಖ್ಯ. ಹೌದು, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಅಷ್ಟು ಬೇಕು ಅಂತಿಲ್ಲ, ಡಿಸೆಂಬರ್ ಅಲ್ಲಿ ಬೇಕಾಗಿರೋದು ಅದಕ್ಕೆ ಒಂದು ಮಳೆ ಅಥವಾ ನೀವು ನೀರು ಕೊಡಬೇಕು. ಆಗ ಕೊಯ್ಲಿನ ಸಮಯದಲ್ಲಿ ಫುಲ್ಲು ನೀವು ಎಲ್ಲ ಸ್ವಚ್ಛವಾಗಿ ಕಳೆ ತೆಗಿತೀರಾ? ಕಳೆ ತೆಗೆದು ಕ್ಲೀನ್ ಮಾಡ್ತೇವೆ. ಮತ್ತೆ ಮಾಡ್ತೇವೆ, ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಎರಡು ಥಾಟ್ ಪ್ರೊಸೆಸ್ ಇದರಲ್ಲಿ. ಒಂದು, ಸುಮಾರು ಜನ ಕಳೆ ತೆಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಯಾಕೆ ತೆಗೆ ಅಂತ ಹೇಳಿದ್ರೆ, ಒಂದು ಅದು ಕ್ಲೀನ್ ಆಗುತ್ತೆ, ಅಂದ್ರೆ ತೋಟ ಕಾಫಿ ಕುಯ್ಯಕ್ಕೆ ಸುಲಭ ಆಗುತ್ತೆ. ಎರಡನೇದು ವಾಟರ್ ಲಾಸ್ ಕಮ್ಮಿ ಆಗುತ್ತೆ, ನೀರಿನ ಒಂದು ನಷ್ಟ. ನಷ್ಟ ಹೇಗೆ ನಷ್ಟ? ಕಳೆಗಳೆಲ್ಲ ಹೀರ್ಕೊಳ್ತಾರೆ. ಕಳೆಗಳು ಆ ಟೈಮಲ್ಲಿ ಸರ್ಫೇಸ್ ವಾಟರ್ ನ ತೆಗಿತಾ ಇರ್ತದೆ, ಅದನ್ನ ನೀವು ತೆಗೆದಿಲ್ಲ ಅಂತ ಹೇಳಿದ್ರೆ, ಕಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಮಣ್ಣಿನ ತೇವಾಂಶ ಕಡಿಮೆ ಆಗುತ್ತೆ, ತೇವಾಂಶ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಆ ಎರ್ತೆ ಮಾಡೋದು ತುಂಬಾ ಅಗತ್ಯ. ಮತ್ತೆ ಎರ್ತೆ ಮಾಡಿದ್ರೆ ಕಳೆದು ಟೈಪ್ ಚೇಂಜ್ ಆಗುತ್ತೆ, ಡಾಮಿನೆಂಟ್ ಆಗಿರುವಂತಹ ಕಳೆ ನಾಶ ಆಗುತ್ತೆ ಅಂತ. ಆ ಹುಲ್ಲು ತರ ಬರುತ್ತೆ, ಸ್ಪ್ರೆಡ್ ಆಗಿ ಕಾಲನೈಸ್ ಮಾಡ್ಬಿಡ್ತವೆ ಈ ರೂಟ್ನ, ಆ ಕಳೆ ಹೋಗ್ಲೇಬೇಕು. ಇಲ್ಲಾಂತ ಹೇಳಿದ್ರೆ ಅದು ಪ್ಲಾಂಟಿಗೆ ತುಂಬಾ ತೊಂದರೆ ಕೊಡ್ತಾರೆ. ಅಂದ್ರೆ ನಿಮ್ ಕಡೆ ಡಿಸೆಂಬರ್ ಇಂದಾನೇ ಪ್ರಾರಂಭ ಆಗುತ್ತೆ? ಹೌದು, ಡಿಸೆಂಬರ್ 15 ರೋಬಸ್ಟ ಕೊಯ್ಲು ಸ್ಟಾರ್ಟ್ ಆಗುತ್ತೆ ಸರ್, ಹಣ್ಣಾಗ್ಬಿಡುತ್ತೆ. ಈಗೀಗ ಕ್ಲೈಮೇಟ್ ಚೇಂಜ್ ಇನ್ನೇನು ಗೊತ್ತಿಲ್ಲ, ಬಟ್ ಇಟ್ ಹಸ್ ಕಾಸ್ಡ್ ಅರ್ಲಿ ರೈಟ್. ಜನವರಿ ಎಷ್ಟೊತ್ತಿಗೆಲ್ಲ ಮುಗಿದು ಬಿಡುತ್ತೆ? ಜನವರಿ ಎಂಡ್, ಫೆಬ್ರವರಿ 15th ಒಳಗೆ ಮಧ್ಯದವರೆಗೆ. ಮಧ್ಯದವರೆಗೆ ನಮ್ದು ಮುಗಿದು ಹೋಗುತ್ತೆ ಸರ್. ಅಂದ್ರೆ ನೀವು ಫೆಬ್ರವರಿ ಮಧ್ಯದಿಂದ ಆಮೇಲೆ ನೀರು ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ನೀರು ಕೊಟ್ಟಮೇಲೆ ಮೆಣಸು ಕುಯ್ಯೋದು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಎರಡನೇ ರೌಂಡ್ ನೀರು ಅಂತ ಅದ್ರ ಹಿಂದೆ ಬರ್ತೀವಿ. ಆ ರೀತಿಯಾಗಿ ಮತ್ತೆ ಈ ರೋಗಗಳು ಕೀಟಗಳು ಇಂಥವೇನು ಕಾಣಿಸ್ಕೊಡಲ್ಲ ಕಾಫಿಲಿ? ಕಾಫಿಲಿ ನಮಗೆ ಆ ಥರ ಏನು ಕಾಣಿಸಿಲ್ಲ. ಬೆರಿ ಬೋರರ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಗ. ಅದು ನಾವೀಗ ಗ್ಲೀನಿಂಗ್ಸ್ ಮಾಡೋದಕ್ಕೆ ಅದು ತುಂಬ ಕಂಟ್ರೋಲಲ್ಲಿ ಬಂದಿದೆ. ಪ್ಲಸ್ ಎಕ್ಸ್ಟೆಂಡೆಡ್ ಮಾನ್ಸೂನ್ ಆಗುವಾಗ ಕಮ್ಮಿ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ನಾವು ಕಾಣ್ತೇವೆ ಅಂತ ಹೇಳಿದ್ರೆ ಶಾರ್ಟ್ ಹೋಲ್ ಬೋರರ್ ರೋಬಸ್ಟದಲ್ಲಿ. ಅರಬಿಕಾ ಅವರಿಗೆ ಬೇರೆ ಬೇರೆ ತರದ್ದು ಪ್ರಾಬ್ಲಮ್ ಇದೆ, ಬಟ್ ನಮ್ಮ ರೋಬಸ್ಟದಲ್ಲಿ ಶಾರ್ಟ್ ಹೋಲ್ ಬೋರರ್ ರೆಂಬೆ ಕೊರಕ ಅಂತೀವಿ. ರೆಂಬೆ ಕೊರಕ ಸಣ್ಣ ರೆಂಬೆಗಳನ್ನ ಕೊರಿಯುತ್ತದೆ. ನಾವು ಫಸಲು ಅಂತೇಳಿ ಚಾಪ್ ಮಾಡಿ ಎಲ್ಲ ನೋಡಿ ಚೆನ್ನಾಗಿರೋಂತ ಬಿಟ್ಟಿರ್ತೀವಿ, ಅವನ್ನ ಒಂದು ಅಟ್ಯಾಕ್ ಮಾಡಿಬಿಟ್ರೆ ನಮಗೆ ತುಂಬಾ ಲಾಸ್, ಅಲ್ಲಿ ಒಣಗ್ಬಿಡುತ್ತೆ. ನೆಕ್ಸ್ಟ್ ಇಯರ್ದು ಕ್ರಾಪ್ ಲಾಸ್ ಆಗುತ್ತೆ. ಅದು ಅಂದಾಜು ಮಾಡಕ್ಕೆ ಆಗಲ್ಲ. ಅಂದ್ರೆ ಈಗ ಕೊರೆದ್ರೆ ಆ ಸ್ಟೆಮ್ ಈ ಟೈಮ್ ಲಾಸ್ ಆದ್ರೆ ನಿಮ್ಮ ನೆಕ್ಸ್ಟ್ ಇಯರ್ದು ಹೂ ಹೋಯ್ತು, ಅದ್ರದ್ದು ನೆಕ್ಸ್ಟ್ ಇಯರ್ದು ಕ್ರಾಪ್ ಹೋಯ್ತು. ಆಕ್ಚುಲಿ ಇನ್ನು ಮೇಲೆ ಕೆಲಸ ಮಾಡೋದು ಬರೋ ವರ್ಷದ್ದು ಕುಯ್ಯಲು ಮತ್ತೆ 2027 ಹೂಗೆ ಈಗ ಮಾಡ್ತಾ ಇದೀವಿ ನಾವು ಕೆಲಸ. ಸೊ ನಾವು ಆ ಹಿಂದ್ಗಡೆ ಅಂದಾಜು ಹಾಕೋದು ಬಹಳ ಕಷ್ಟ ನಮಗೆ. ಅಲ್ಲ, ಅದಕ್ಕೆ ಮತ್ತೆ ಏನ್ ಮಾಡ್ಬೇಕಾಗತ್ತೆ? ನೀವು ಏನ್ ಮಾಡ್ತಾ ಇದ್ರಿ? ಶೇಡ್ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಶಟಲ್ ಬೋರರಿಗೆ ಒಂದು ಆಪ್ಟಿಮಮ್ ಶೇಡ್ ಇರಲೇಬೇಕು. ತುಂಬಾ ಕಮ್ಮಿ ಇದ್ರೂ ಕಷ್ಟ, ತುಂಬಾ ಜಾಸ್ತಿ ಇದ್ರೂ ಕಷ್ಟ. ಮತ್ತೆ ಯು ಹ್ಯಾವ್ ಟು ಟ್ರೇಸ್ ಮಾಡಿ, ಸ್ವಲ್ಪ ಪ್ಲಾನ್ ಮಾಡಿ ತೆಗೆದ್ರೆ ಬೆಟರ್ ಅಂತ. ಐ ಡು ನಾಟ್ ಅಡ್ವೈಸ್ ಇನ್ಸೆಕ್ಟಿಸೈಡ್ ಸ್ಪ್ರೇಸ್, ಯಾಕೆ ಹೇಳಿದ್ರೆ ಅದು ಬ್ರಾಡ್ ಬೇಸ್ಡ್. ಅದ್ ಮಾಡಿದ್ರೆ ನಮ್ಮ ಬಾಕಿ ಇನ್ಸೆಕ್ಟ್ಸ್ ಎಲ್ಲ ಲಾಸ್ ಆಗುತ್ತೆ, ಅನುಕೂಲಕ್ಕೆ ಬರುವಂತ ಕೀಟಗಳು ಲಾಸ್ ಆಗುತ್ತೆ, ತುಂಬಾ ಲಾಸ್ ಆಗುತ್ತೆ, ನಷ್ಟ ಆಗ್ಬಿಡುತ್ತೆ. ಬಿಕಾಸ್ ಇವನ್ನ ತಿನ್ನುವಂತ ಕೀಟಗಳು ಇದಾವೆ, ನಾವು ಇವನ್ನ ನಾಶ ಮಾಡಕ್ ಹೋಗಿ ಅವನ್ನೆಲ್ಲ ನಾಶ ಮಾಡ್ಬಿಡ್ತೇವೆ. ಮತ್ತೆ ಜೈಕಾಮ್ ಬಲೆಗಳು ಅಂತ ಬರ್ತವೆ, ಲಿಂಗಾಕರ್ಷಕ ಬಲೆಗಳು, ಇವುಗಳನ್ನ ಆಕರ್ಷಣೆ. ಹೌದು ಹೌದು, ಆಕರ್ಷಣೆ ಅಂತ ಅವನ್ನು ಅಳವಡಿಸ್ಕೊಂಡಿದಾರೆ. ಯಾ, ಓ ಕಾರ್ಬನ್ ಟ್ರ್ಯಾಪ್ಸ್. ಯಾ, ಆಫ್ ಕೋರ್ಸ್, ಕುಯಲ್ ಟೈಮ್ ಅಲ್ಲಿ ಟ್ರ್ಯಾಪ್ಸ್ ಹಾಕೋತೀವಿ ಸರ್, ಅವು ವೆರಿ ಎಫೆಕ್ಟಿವ್. ಬ್ರೋಕಾ ಬಲೆಗಳು ಅಂತೀವಿ ಬೆರಿ ಬೋರರಿಗೆ, ಅವರು ಬೆರಿ ಬೋರರಿಗೆ. ಈ ಜೈಕಾಮ್ ಬಲೆ ಅಂತೀವಿ ಈ ಶಾಟಲ್ ಬೋರರಿಗೆ, ಹೌದು ಎರಡು ವೆರಿ ಇಂಪಾರ್ಟೆಂಟ್. ಅದನ್ನ ಬಳಸ್ಕೊಳ್ತಾರೆ? ಹೌದು, ಬಳಸ್ಕೊತೀವಿ. ಯಾಕಂದ್ರೆ ನೇರವಾಗಿ ನಾವು ರಾಸಾಯನಿಕ ಬಳಸಲ್ಲ ಗಿಡದ ಮೇಲೆ, ಅದೇ ಕೀಟಗಳನ್ನ ನಾಶ ಮಾಡಬೇಕು, ಅವನ್ನೆಲ್ಲ ಬಳಸ್ಕೊಳ್ಳೋ. ಹೌದು ಸರ್, ಹೌದು. ದೋಸ್ ಆರ್ ಆಲ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂಡರ್ ಅವೆಲ್ಲ ಬರ್ತವೆ. ಎಲ್ಲ ಫಾರ್ಮರ್ಸು ಅದನ್ನ ಅಳವಡಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸಾಧಾರಣವಾಗಿ ಈಗ ಕರಿಮೆಣಸು ಯಾವಾಗ ಹೂ ಬಿಡುತ್ತೆ? ಕರಿಮೆಣಸು ನಿಮ್ಮ ವಾಟರಿಂಗ್ ಅಂಡ್ ಇರಿಗೇಷನ್ ಮೇಲೆ ಹೋಗ್ತದೆ. ನೀವು ಚೆನ್ನಾಗಿ ಬಿಟ್ಬಿಡುತ್ತೆ ನೀರು ಕೊಟ್ರೆ, ಚೆನ್ನಾಗಿ ನೀರು ಕೊಟ್ಟು ಚೆನ್ನಾಗಿ ಇರಿಗೇಷನ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದಿರಿ, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಿದಿ ಅಂತ ಹೇಳಿದ್ರೆ ಮೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಮರಕಸಿ ಮಾಡಿ ಸನ್ಲೈಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ May 15 ಹೂ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಕಾನ್ಸೆಪ್ಟ್ ಇಸ್ ಹೂ ಬರುವಾಗ ಮಳೆ ಹೊಡಿಬೇಕು ಅಂತೆಲ್ಲ ಹೇಳ್ತಾರೆ, ಇಲ್ಲ ಚಂದ ನೀರಿದೆ ಅಂತ ಹೇಳಿದ್ರೆ ಅವೇ ಸೆಟ್ ಆಗ್ತವೆ, ದೇ ಸೆಟ್ ಸೆಲ್ಫ್ ಪಾಲಿನೇಟೆಡ್ ಅವು. ಸೊ ಅವೇ ಸೆಟ್ ಆಗ್ತವೆ ಅದು. ಮತ್ತೆ ಬಾಕಿ ಎಲ್ಲ ಜೂನ್ ಜುಲೈಲಿ, ಜುಲೈ 15 ಎಂಡ್ ವರೆಗೆ ಬರುವಂತಹ ಕ್ಯಾಟ್ಕಿನ್ಸು ಸೆಟ್ ಆಗುತ್ತೆ. ಅದ್ರ ಮೇಲೆ ಬರುವಂತದೆಲ್ಲ ಅಷ್ಟು ಚೆನ್ನಾಗಿ ಉಳ್ಕೊಳ್ಳ. ಅಂದ್ರೆ 8-10 ಅಭಿವೃದ್ಧಿ ಆಗ್ತಲೇ ಇರ್ತವೆ ಬೀಜಗಳು. ಹೌದು ಹೌದು ಹೌದು. ಮತ್ತೆ ನಾವು ಮಾರ್ಚ್ಗೆ ಅದನ್ನ ಕೊಯ್ಲು ಮಾಡ್ಕೊಳ್ಳೋದು. ಹೌದು, ಫೆಬ್ರವರಿ 20 ಈಗ ಒಂದ್ ರೌಂಡ್ ಇರಿಗೇಷನ್ ಕೊಟ್ಟಮೇಲೆ ಯು ಕ್ಯಾನ್ ಸ್ಟಾರ್ಟ್ ಹಾರ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಪೇಪರ್ ಅದು ಬೆಳ್ತೋಗ್ತದೆ, ಆಗ ನೀರು ಕೊಟ್ಟರೆ ಅದು ಗಟ್ಟಿ ಆಗ್ತಾ ಬರ್ತದೆ, ದೆನ್ ಯು ಕ್ಯಾನ್ ಸ್ಟಾರ್ಟ್ ಹಾರ್ವೆಸ್ಟಿಂಗ್. ಅದು ಇಳುವರಿ ಚೆನ್ನಾಗಿ ಬರ್ತಾ ಇದೆ ನಿಮಗೆ? ಪರವಾಗಿಲ್ಲ ಸರ್, ಈಗ ಇಟ್ಸ್ ಅ ಕಾನ್ಸ್ಟೆಂಟ್ ವರ್ಕ್. ಪೆಪ್ಪರ್ ಅಂತ ಹೇಳೋದು ಕಾನ್ಸ್ಟೆಂಟ್ ವರ್ಕ್, ಅದಕ್ಕಷ್ಟು ಮಾಡುವಷ್ಟು ಕೆಲಸ ನಾನು ರೋಬಸ್ಟಾಗಿ ಮಾಡಲ್ಲ ಈಗ. ಪೆಪ್ಪರಿಗೆ ಮಾಡೋದು ಅಂದ್ರೆ ಈ ಕಾಫಿಗೆ ಕೊಟ್ಟವಾಗಲೇ ಗೊಬ್ಬರ ಅದಕ್ಕೂ ಕೊಡ್ತೀರಾ? ಇಲ್ಲ, ಅದಕ್ಕೆ ಬೇರೆ ಪ್ಲಾನ್ ಮಾಡ್ತೀವಿ. ಪ್ರತ್ಯೇಕವಾಗಿ ಯಾವ್ಯಾವ ಕೊಡ್ತೀರಾ? ಈಗ ಫಸ್ಟ್ ರೌಂಡ್ ಇರಿಗೇಷನ್ ಆದ್ಮೇಲೆ ಒಂದು ಸ್ಪ್ರೇ ಆಗುತ್ತೆ, ಸೆಕೆಂಡ್ ರೌಂಡ್ ಇರಿಗೇಷನ್. ಮೀನು ದ್ರವದ್ದೇ ಕೊಡ್ತೀರಾ ಸ್ಪ್ರೇ ಫಸ್ಟ್ ರೌಂಡ್? ಎರಡನೇ ರೌಂಡಿಗೆ ನಾವು ಸ್ವಲ್ಪ ಅಡಿಷನಲ್ ನ್ಯೂಟ್ರಿಯನ್ಸ್ ಕೊಡ್ತೇವೆ, ಕ್ಯಾಲ್ಸಿಯಂ ಮತ್ತೆ ನೈಟಿನಾಲ್ ಅಂತ ಹೇಳಿ ಸೇರಿಸಿ ಸಂಕೀರ್ಣ ಮಾಡಿ ಕೊಡ್ತೇವೆ. ಮತ್ತೆ ಒಂದು ಬಡ್ ಇನಿಷಿಯೇಟಿಂಗ್ PGP ಅಂತ ಹೇಳ್ತೀವಲ್ಲ, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್, ಅವು ಸೇರಿಸಿ ಕೊಡ್ತೇವೆ ನಾವು. ಅದರಲ್ಲೂ ಏನಂತ ಸಮಸ್ಯೆಗಳಿಲ್ಲ? ಇಲ್ಲ ಸಮಸ್ಯೆ ಬರಲ್ಲ ಸರ್, ದೇ ಆಲ್ ರೆಗ್ಯುಲೇಟರ್ಸ್, ದೇ ವಿಲ್ ಹೆಲ್ಪ್. ರೋಗಗಳದು ಸಮಸ್ಯೆ ಒಣಗೋಗೋದು ಬಳ್ಳಿಗಳು ಇವೆಲ್ಲ ಇದಾವೆ ಸರ್, ತುಂಬಾ ಪ್ರಾಬ್ಲಮ್ ಇದೆ. ಸೆಕೆಂಡ್ ರೌಂಡ್ ಗೆ ಒಂದು ಇನ್ಸೆಕ್ಟಿಸೈಡ್ ಕೊಡಲೇಬೇಕು, ಸ್ಕೇಲ್ಸ್ ಅವೆಲ್ಲ ಬರ್ತವೆ. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಬೇಸಿಗೆ ಜಾಸ್ತಿ ಬರ್ತದೆ. ಆಗ ಕಂಟ್ರೋಲ್ ಮಾಡಿದ್ರೆ ಮಳೆಗಾಲಕ್ಕೆ ಬಳ್ಳಿ ಉಳ್ಕೋತದೆ. ಮತ್ತೆ ಬೋರ್ಡೋ ಒಂದು ರೌಂಡ್ ಕೊಡ್ತೇವೆ, ಫಂಗಿಸೈಡ್ ಬೋರ್ಡೋ ಕೊಡ್ಲೇಬೇಕು, ಕೊಡ್ಲೇಬೇಕು ಮಳೆಗಾಲದ ಪ್ರಾರಂಭದಲ್ಲಿ. ಪ್ರಾರಂಭದಲ್ಲಿ ಕೊಡ್ಬೇಕು, ಅಂತ್ಯದಲ್ಲೂ ಕೊಡ್ಬೇಕು. ಬೋರ್ಡೋ ಬದಲು ಬೇರೆ ಪ್ರಾಡಕ್ಟ್ ಕಿಪ್ರೋಫಿಕ್ಸ್ ಅಂತೆಲ್ಲ ಬಂದಿದ್ದಾವೆ, ಇನ್ ಫಾರ್ಮರ್ ಮೇಲೆ ಇಟ್ ಡಿಪೆಂಡ್ಸ್, ಬಟ್ ಯಾವ್ದಾದ್ರೂ ಒಂದು ಫಂಗಿಸೈಡ್ ಕೊಡ್ಲೇಬೇಕು ಅವರು. ಈ ಕಾಪರ್ ಆಕ್ಸಿಕ್ಲೋರೈಡ್ ಬುಡಕು ಹಾಕ್ತಾರೆ. ಕಾಪರ್ ಆಕ್ಸಿಕ್ಲೋರೈಡ್ ನಾನು ಹಾಕದೆ ಸುಮಾರು ವರ್ಷ ಆಯ್ತು ಸರ್. ನೀವು ಇದನ್ನ ಮಾತ್ರ ಬಳಸ್ತಾ? ಬೋರ್ಡೋ ಮಾತ್ರ ಬಳಸ್ತಾ ಇದ್ದೀನಿ. ಬುಡಕ್ಕೆ ಟ್ರೈಕೋಡರ್ಮ ಬೇಸ್ಡ್ ನಮ್ದೇ ಆದಂತಹ ಕಾಂಪೋಸ್ಟ್ ಮಾಡ್ತೇವೆ, ಸೊ ಅದನ್ನೇ ನಾನು ಐ ಯೂಸ್. ಅದಾದ್ರೂ ಸಾಕಾಗುತ್ತೆ, ಅದು ಸಾಕಾಗಬಹುದು. ಟ್ರೈಕೋಡರ್ಮ ಇರೋದ್ರಿಂದ ಅದು ಮಾಯಿಶ್ಚರ್ ಮೇಂಟೈನ್ ಮಾಡಬೇಕು, ಯು ಹ್ಯಾವ್ ಟು ಮೇಂಟೈನ್ ದಟ್ ಮಾಯಿಶ್ಚರ್. ಟ್ರೈಕೋಡರ್ಮ ಸ್ವಲ್ಪ, ಬಟ್ ಟ್ರೈಕೋಡರ್ಮ ಇನ್ನೊಕ್ಲಿಟ್ ಮಾಡ್ತಾ ಇರಬೇಕು ಸಾಲಿಗೆ, ಇಲ್ಲಾಂದ್ರೆ ಇದು ವರ್ಷ ಇಡೀ ತಗೋತ ಅಂತ ಇಲ್ಲ, ಅದನ್ನ ಹಾಕ್ತಾ ಇರಬೇಕು. ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ ಸರ್. ಅಗೇನ್ ಅದು ವೆದರ್ ಡಿಪೆಂಡೆಂಟ್. ಈ ವರ್ಷದ ಇಳುವರಿ ಚೆನ್ನಾಗೇ ಇಲ್ಲ, ಬಟ್ ಪಾಸ್ಟ್ 4 ವರ್ಷ ಚೆನ್ನಾಗಿ ಚೆನ್ನಾಗಿತ್ತು. ಒಂದು ವರ್ಷ ಸ್ವಲ್ಪ ವಿಶ್ರಾಂತಿ ತಗೋಬಹುದು, ಮನುಷ್ಯರಂಗೆ ಅವಕ್ಕು ಕಷ್ಟ. ಈಗ ಬೋರ್ಡೋ ಮಿಶ್ರಣ ಅಂದ ತಕ್ಷಣ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕು ಅಂದ ತಕ್ಷಣ ನಮಗೆ ಅಡಿಕೆದು ಜ್ಞಾಪಕ ಬರುತ್ತೆ. ಹೌದು, ಈಗ ಅಡಿಕೆ ಸಾಕಷ್ಟು ಇದೆ ಅಂತ ಹೇಳಿ. ಹೌದು ಹೌದು, ಅದಕ್ಕೂ ಪ್ರಾರಂಭದಲ್ಲಿ ಹೊಡಿತಾರ ಮಳೆಗಾಲಕ್ಕಿಂತ ಮುಂಚೆ? ಬೋರ್ಡೋ ಹೊಡಿತೀವಿ ಸರ್. ಬೋರ್ಡೋ ನಾನು ಹೊಡಿಯಲ್ಲ, ಮಂಗಳ ಅವ್ರದ್ದು ಕೊಳೆ ನಾಶಕ್ ಅಂತ ಒಂದು ಬರ್ತದೆ, ಒನ್ ಆಫ್ ದ ಪೊಟ್ಯಾಸಿಯಂ ಫಾಸ್ಫೋನೇಟ್ ಅಂತ, ಅದನ್ನ ಕೊಡ್ತೀವಿ. ಯಾವಾಗ ಹಾಕ್ತೀರಾ ಅದನ್ನ? ಪ್ರೀ ಮಾನ್ಸೂನ್, ಮೇ ಕೊನೆಗೆ. ನೀನು ಮಳೆಗಾಲ ಪ್ರಾರಂಭ ಆಗುವಾಗ ಕೊಡ್ಬೇಕು ಅದು. ಮತ್ತೆ ಏನ್ ಕೊಡ್ಬೇಕಾಗ? ಮತ್ತೆ ಬಾಕಿ ನ್ಯೂಟ್ರಿಯಂಟ್ ಸರ್, ಬೇಸ್ ನ್ಯೂಟ್ರಿಯಂಟ್. ಅದು ಯಾವ್ಯಾವ ಕೊಡ್ತೀರಾ ಪೋಷಕಾಂಶ? 3 times ಅಡಿಕೆಗೆ, ಪ್ರೀ ಮಾನ್ಸೂನ್, ಮಿಡ್ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್. ಸಾಧಾರಣವಾಗಿ ಯಾವಾಗ ಹೂ ಬಿಡುತ್ತೆ ಇದು ಅಡಿಕೆ? ಅಡಿಕೆ ಈಗಲಿಂದ ಹೂ ಬಿಡಕ್ ಸ್ಟಾರ್ಟ್ ಆಗಿದೆ, ಹೊಂಬಾಳೆ. ಬಟ್ ಅದು ಅಷ್ಟು ಸಕ್ಸಸ್ ಆಗಲ್ಲ. ನಿಮ್ದು 2nd round ಇರಿಗೇಷನ್ ಆದ್ಮೇಲೆ ಬರುವಂತ ಹೂ ಏಕದೇಶ ಸುಮಾರು ಸೆಟ್ ಆಗುತ್ತೆ. ಸಾಧಾರಣವಾಗಿ ಯಾವಾಗ ಬರುತ್ತೆ ಅದು? ಪೋಸ್ಟ್ ಮಾರ್ಚ್, ಏಪ್ರಿಲ್. ಏಪ್ರಿಲ್ ಅಲ್ಲಿ ಎಲ್ಲ ಹೂ ಬರೋದೆಲ್ಲ ಸೆಟ್ ಆಗುತ್ತೆ. ಮೇ ಎಂಡ್ ಅಲ್ಲಿ ನೀವು ಸ್ಪ್ರೇ ಕೊಡ್ಲೇಬೇಕು, ಆ ಹೂ ಆಗಿರೋ ಹಣ್ಣು ಉಳ್ಕೊತದೆ. ಇಲ್ಲ ಅಂದ್ರೆ ಅವೆಲ್ಲ ಕೊಳೆ ರೋಗ ಬಂದು ಬೀಳ್ತದೆ. ಪ್ಲಸ್ ಕೀಟಗಳು ತುಂಬಾ ಇದಾವೆ ಸರ್. ಓಹೋ, ಕೀಟಗಳು. ಕೀಟಗಳು ನಾಶ ಮಾಡಕ್ಕೆ, ನಾಶ ಮಾಡ್ತಾರೆ ತುಂಬಾ. ಅಂದ್ರೆ ಮಳೆ ಕಡಿಮೆ ಆದ್ಮೇಲೆ ಅವು ಶುರು ಆಗುತ್ತೆ. ಅವನ್ನೆಲ್ಲ ನೋಡ್ಕೋಬೇಕು. ಕೀಟಗಳು ತುಂಬಾ ಇದಾವೆ ಅಡಿಕೆಗೆ, ಆದ್ರೆ ಸಿಂಪಡಣೆ ಮಾಡ್ಬೇಕಾಗತ್ತೆ ಅದಕ್ಕೆ ಏನಾದ್ರೂ ಸರ್? ಇದು ದಿಸ್ ಫಂಗಿಸೈಡ್ ವಿಲ್ ಟೇಕ್ ಕೇರ್ ಆಫ್ ದಟ್. ಅಲ್ಲ, ಬೋರ್ಡೋದು ರೋಗಕ್ಕೆ ಪರವಾಗಿಲ್ಲ, ಬ್ರಾಡ್ ಬೇಸ್ಡ್ ಇಲ್ಲಿದ್ದಾಗ ನಾವು ಯೂಶ್ವಲಿ ಇಮಿಡೋಕ್ಲೋರ್ಪಿಡ್ ಏನಾದ್ರು ಸೇರಿಸಿದ್ರೆ ಒಳ್ಳೇದು, ಬಟ್ ಬೋರ್ಡ್ ಜೊತೆ ಆಗಲ್ಲ, ಕಂಪಾಟಿಬಲ್ ಅಲ್ಲ. ಅದು ಪ್ರತ್ಯೇಕವಾಗಿ ಕೊಳೆನಾಶಕ ಅಥವಾ ಪೊಟ್ಯಾಸಿಯಂ ಫಾಸ್ಫೇಟ್ ಆಗುವಾಗ ಒಂದು ಇಮಿಡೋಕ್ಲೋರ್ಪಿಡ್ ಸೇರಿಸಿಕೊಂಡು ಹೊಡಿಬಹುದು. ಅದೊಂದು ಅನುಕೂಲ. ಹೌದು, ಸಾಧಾರಣ ಯಾವಾಗ ಕೊಯ್ಲು ಮಾಡ್ತೀರಾ ಅಡಿಕೆ? ಅಡಿಕೆ ಡಿಸೆಂಬರ್, ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್, ಜನವರಿ ಎಂಡಿಗೆ ಫಿನಿಶ್ ಆಗುತ್ತೆ. 3 rounds ಕೊಯ್ಲು. ಅಂದ್ರೆ ನಿಮಗೆ ಈ ಅಡಿಕೆ ಡಿಸೆಂಬರ್ ಪ್ರಾರಂಭ ಆಗುತ್ತೆ, ಅಡಿಕೆ ಮುಗಿದ ತಕ್ಷಣ ಕಾಫಿ ಬರುತ್ತೆ, ಕಾಫಿ ಸ್ಟಾರ್ಟ್ ಆಗುತ್ತೆ. ಕಾಫಿ ಮುಗಿದ ತಕ್ಷಣ ಅಡಿಕೆಗೆ ಅಂತ ಹೇಳಿ ಸೆಪರೇಟ್ ಅಂತ ಮಾಡಲ್ಲ. ಅಡಿಕೆ ಇಸ್ ಅ ವೆರಿ ಫಾಸ್ಟ್ ಪಿಕ್ಕಿಂಗ್ ಕ್ರಾಪ್. ಫಾರ್ಚುನೇಟ್ಲಿ ಕಾಫಿ ತರ 1.5 ಬೇಕು ಅಂತಿರಲ್ಲ ನಮಗೆ. ಅಡಿಕೆ 3 days ಮುಗಿಸ್ಬಿಡ್ತೀವಿ. ನೀವೇ ಕೊಯ್ಲು ಮಾಡಿಸ್ತೀರಾ ಅಥವಾ ಬೇರೆಯವರಿಗೆ ಕೊಡ್ತೀರಾ? ನಾವು ಡಿಪೆಂಡ್ಸ್ ರೇಟ್ ಮೇಲೆ ಹೋಗ್ತದೆ. ಈ ವರ್ಷ ನಾನೇ ಕುಯ್ದಿದ್ದು, ಕಳೆದ ವರ್ಷ ಎಲ್ಲ ಇನ್ನೊಬ್ರು ತಗೊಂಡಿದ್ರು. ಹಾಗೆ ಪರವಾಗಿಲ್ಲ ಅನ್ಸುತ್ತೆ, ಅದು ಪರವಾಗಿಲ್ಲ ಅನ್ಸುತ್ತೆ. ಖರ್ಚು ವೆಚ್ಚ ಹೋಲ್ಸೇಲ್, ಡೆಫಿನೆಟ್ಲಿ ಅಡಿಕೆ ಬೇಕು. ಈಗ ಸದ್ಯಕ್ಕೆ ಮಾರುಕಟ್ಟೆ ಚೆನ್ನಾಗಿದೆ ಪ್ರಾಡಕ್ಟ್ಗಳಿಗೆ. ಸೊ ನಾವು ಸಿಲ್ವರ್ ಆಕ್ಸ್ ಬದಲು ಅಡಿಕೆ ನೆಡುವಂತಹ ಕ್ರಯ ಪ್ರಾರಂಭ ಮಾಡಿದ್ದೇವೆ. ರೋಡ್ ಸೈಡ್ ಎಲ್ಲ ಅಡಿಕೆ ನೆಡ್ತಾ ಇದ್ದೇವೆ. ಗದ್ದೆನಲ್ಲೂ ಇದೆ. ಫಾರ್ಚುನೇಟ್ಲಿ ಅಡಿಕೆ ಬೇರ್ ಚೆನ್ನಾಗಿದೆ, ಉಳ್ಕೋತದೆ. ಪ್ಲಸ್ ವಾಟರ್ ಲಾಗಿಂಗ್ ತಡ್ಕೋತದೆ, ಅಂದ್ರೆ ಸ್ವಲ್ಪ ಬಸಿಗಾಲುವೆ ತೆಗಿಬೇಕಾಗುತ್ತೆ. ಹೌದು, ಚರಂಡಿ ತೆಗಿಬೇಕು. ಎಸ್, ಕಂಪೇರ್ ಟು ಎನಿ ಅದರ್ ಪ್ರಾಡಕ್ಟ್ ಅಂದ್ರೆ ಪೆಪ್ಪರು, ಕಾಫಿ, ಈ ವೆಟ್ಲ್ಯಾಂಡ್ ಅಲ್ಲಿ ಅಡಿಕೆ ತುಂಬಾ ಚೆನ್ನಾಗಿ ಬರುವಂತಹ ಒಂದು ಕ್ರಾಪ್. ಈಗ ಮೀನು ಕೃಷಿ ಮಾಡ್ತಾ ಇದ್ರಿ, ಇವನು ಸಾಕಷ್ಟು ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇದ್ರೆ ಶ್ಯಾಮ್ ಅವರು, ಈಗದಕ್ಕೆಲ್ಲ ಕೆಲಸಗಾರರು ಎಲ್ಲ ಲಭ್ಯ ಇದಾರ? ಅಲ್ಲ, ವಿ ಹ್ಯಾವ್ ಟು ಟ್ರೈನ್. ಮ್ಯಾನ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಲೆಂಟ್ ದಟ್ ಎನಿ ಪ್ಲಾಂಟರ್ ಶುಡ್ ಹ್ಯಾವ್ ಅಂತ ಅನಿಸುತ್ತೆ. ಅವರಿಗೆ ನಾಲೆಜು ಬೇಕಾದ ಸಿಗುತ್ತೆ, ಸ್ಪೆಷಲಿ ಈಗ ಇಂಟರ್ನೆಟ್ ಇರೋದ್ರಿಂದ. ನಮಗೆ ತಿಂಗಳು ತಿಂಗಳು ಏನು ಮಾಡಬೇಕು ಅಂತ ಹೇಳ್ಕೊಂಡು ನಮಗೆ ಟಾಟಾ ಕಾಫಿ ಅವರು, ಕಾಫಿ ಬೋರ್ಡ್ ಅವರೆಲ್ಲ ನೋಟೆ ಕಳಿಸ್ಬಿಡ್ತಾರೆ, ಈ ತಿಂಗಳದು ಆಕ್ಟಿವಿಟೀಸ್ ಇದು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ನಮಗೆ ನಾಲೆಜ್ ಬೇಕು ಅಂತಿಲ್ಲ. ಬಟ್ ಮ್ಯಾನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಕಾಸ್ಟಿಂಗು, ಬಜೆಟಿಂಗು, ಆ ಟೈಮಿಗೆ ಆಗುವಂತಹ ಕೆಲಸಕ್ಕೆ ಇರುವಂತಹ ಅರೇಂಜ್ಮೆಂಟು ಇವೆಲ್ಲ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಈ ಕಾಫಿ ಮೆಣಸು ಅಡಿಕೆ ಕೃಷಿ ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ? ಡೆಫಿನೆಟ್ಲಿ ಸರ್, ಈ ವರ್ಷ ಅಂತೂ ಇಟ್ ಇಸ್ ಡೆಫಿನೆಟ್ಲಿ ಗ್ರೇಟ್. ಒಳ್ಳೆ ಬೆಲೆ ಇದೆ ಒಳ್ಳೆ ಬೆಲೆ ಇದೆ ಅಂತ ಹೇಳ್ಕೊಂಡು ನಾವು ವಿ ಹ್ಯಾವ್ ಟು ಪ್ಲಾನ್ ನೆಕ್ಸ್ಟ್ 2-3 years ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಪ್ಲಾನಿಂಗು, ಎಕ್ವಿಪ್ಮೆಂಟ್ ಸೆಟಪ್ಪು, ಮಾಡರ್ನೈಸಿಂಗ್ ಆಫ್ ಯುವರ್ ಫಾರ್ಮ್ಸು ಎಲ್ಲ ಈ ಟೈಮಲ್ಲಿ ಮಾಡ್ಕೊಳ್ಳೋದು ನಮಗೆ ಬುದ್ಧಿವಂತಿಕೆ ಅಂತ ಅನಿಸ್ತದೆ. ಹಣ ಜಾಸ್ತಿ ಸಿಗ್ತದೆ ಅಥವಾ ಕ್ರಾಪ್ ಇದೆ ಬೆಲೆ ಇದೆ ಅಂತ ಹೇಳ್ಕೊಂಡು ನಾವು ಅದನ್ನ ಏನೆಲ್ಲೋ ರೀತಿ ಖರ್ಚು ಮಾಡಕ್ ಹೋದ್ರೆ ಇನ್ ಕಪಲ್ ಆಫ್ ಇಯರ್ಸ್ ಬರೋ ವರ್ಷಗಳಲ್ಲಿ ನಮಗೆ ತೊಂದರೆ ಆಗುತ್ತೆ. ಅಂದ್ರೆ ನಿಮ್ಮ ಮನೆಯವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ, ಅವರು ಕೂಡ ಪಾಲ್ಗೊಳ್ತಾರೆ. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಮೀನು ಕೃಷಿ ಬಗ್ಗೆ ಹಾಗೆಯೇ ಈ ಕೃಷಿಯ ಬಗ್ಗೆ ಶ್ಯಾಮ್ ಅಯ್ಯಪ್ಪ ಅವರನ್ನು ಸಂಪರ್ಕಿಸ್ಬೇಕು ಅಂದರೆ ಅವರ ದೂರವಾಣಿ ಸಂಖ್ಯೆ 9731784873. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9731784873. ತುಂಬ ಸಂತೋಷ ಶ್ಯಾಮ್ ಅಯ್ಯಪ್ಪ ಅವರೇ, ತಾವಿದುವರೆಗೂ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರೇ, ನನ್ನ ಇಲ್ಲಿ ಬರಮಾಡಿಸ್ಕೊಂಡು ನನ್ನ ವಿಚಾರಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1801 5 5 1 ಕ್ಕೆ ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 5 5 1 ಕ್ಕೆ ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಂದ 28,100 ರೂಪಾಯಿ, ಅರಬಿಕಾ ಚೆರಿ 15,500 ರೂಪಾಯಿಂದ 17,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 23,200 ರೂಪಾಯಿಂದ 24,000 ರೂಪಾಯಿ, ರೋಬಸ್ಟಾ ಚೆರಿ 12,750 ರೂಪಾಯಿಂದ 13,750 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕಲ್ಲಂಗಡಿ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಐಎನ್ ದೊರೆಯಪ್ಪಗೌಡ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಶುಂಠಿ ಕೃಷಿ ಕುರಿತು ಮಾಹಿತಿಯನ್ನ ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿತಿನ ಸುದ್ದಿ. ಪೊನ್ನಂಪೇಟೆ ತಾಲೂಕು ತೂಚಮಕೇರಿ ಕಾರಳನ ಪುಟ್ಟಂಗಡ ಮುತ್ತು ತಮ್ಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 75 ಬೈತ್ರ ಪುಟ್ಟಂಗಡ ಮುತ್ತು ತಮ್ಮಯ್ಯ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ತೂಚಮಕೇರಿರ ವಕ್ಕತ್ತೂಟುಂಗಳತ್ತು ನಡಪಾಂದು ಒಕ್ಕಕಾರ ಅರಿಚಿಟ್ಟಿತು. ಹರಿಹರ ಗ್ರಾಮಕಾರಳನ ಕುಡುವಚೇರಿರ ಜಯಕುಮಾರ್ ಜಯ ಅಯ್ಯಂಗ ಇಂದು ಮಜ್ಜನ 12 ಗಂಟೆಗೆ ಮರಣಪಟ್ಟಿತು. 73 ಬೈತ್ರ ಕುಡುವಚೇರಿರ ಜಯಕುಮಾರ್ ಜಯ ಮಂಜು ಮಹೇಶ್ ಅಯ್ಯಂಗಡ ಪಪ್ಪ ಆಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಅಯ್ಯಂಗಡ ಸ್ವಗೃಹತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಾರೀಕು 28 ಬೆಳಿಗ್ಗೆ 9:30 ಮಡಿಕೇರಿನ ಕೊಡಗುಗೌಡ ಸಮಾಜಲ್ಲಿ 2022 ಮತ್ತು 2023 ಸಾಲಿನ ಗೌರವ ಇನಾಮ್ ಕೊಡ್ದು ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಜಂಬರ ಏರ್ಪಾಡಾಟು. ನಿಟ್ಟೂರು ಗ್ರಾಮ ಪಂಚಾಯಿತಿ ಮತ್ತು ಇಗ್ಗುತಪ್ಪ ಸಂಘ ನಿಟ್ಟೂರು ಕಾರ್ಮಾಡು ಇವರ ಕೂಡು ಕೂಟಲಿ ನಾಡ್ದು ತಾರೀಕು 24 ಬೆಳಿಗ್ಗೆ 10:00 ನಿಟ್ಟೂರು ಗ್ರಾಮ ಪಂಚಾಯಿತಿನ ಸಭಾಮಾಡಲಿ. ಕಾಪಿ ಮಂಡಳಿ ಹಂಗೆ ಸುಕೆಡನ್ ಕಾಪಿ ಇವರ ಸಹಕಾರಲ್ಲಿ ಸುಸ್ಥಿರ ಕಾಪಿ ಕೃಷಿಗೆ ತಕಣಿಕಾದ ಒಳ್ಳ ಕೃಷಿ ಪದ್ಧತಿಗಳ ಕುರಿತು ಕಾರ್ಯಾಗಾರ ಏರ್ಪಾಡಾಟು. ಬಾಳಲೆ ಹೋಬಳಿನ ಕುಸಿ ಇರುವ ಕಾಪಿ ಬೆಳೆಗಾರರು ಈ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ತಮ್ಮ ತೋಟದ ಮಣ್ಣಿನ ಮಾದರಿನ ತಂದು ಕಾರ್ಯಕ್ರಮದ ಪ್ರಾಯೋಜನ ಪಡ್ಕೊಳ್ಳಕ್ಕೆ. ವಿರಾಜಪೇಟಿನ ಸೆಂಟೆನ್ಸ್ ಪದವಿ ಕಾಲೇಜಿನ ಯುವ ರೆಡ್ಕ್ರಾಸ್ ಘಟಕ ಹಂಗೆ ಎನ್ಎಸ್ಎಸ್ ಘಟಕಗಳ ಕೂಡು ಕೂಟಲಿ ನಾಡ್ದು ತಾರೀಕು 24 ಬೆಳಿಗ್ಗೆ 10:00 ಕಾಲೇಜಲ್ಲಿ ರಕ್ತದಾನ ಶಿಬಿರ ಮತ್ತು ಮಕ್ಕಳಿಗೆ ಪುಕ್ಸಟ್ಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ನಾಡ್ದು ತಾರೀಕು 24 ಬೆಳಿಗ್ಗೆ 10:30 ಮಧ್ಯಾಹ್ನ 3:00 ಮುಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಮಡಿಕೇರಿನ ತಾಜ್ ರೆಸಾರ್ಟ್, ವಿರಾಜಪೇಟೆನ ತಾಮಾರ ರೆಸಾರ್ಟ್, ಮಡಿಕೇರಿನ ಕಲ್ಯಾಣಿ ಮೋಟಾರ್ಸ್, ಪ್ಯಾಲೇಸ್ ಟೊಯೋಟಾ ಕಾರ್ ಶೋರೂಮ್ ಕುಶಾಲನಗರ, ಪೆಂಟಟೆಕ್ ಮತ್ತು ಕ್ಲಬ್ ಮಹೇಂದ್ರ ಈ ಸಂಸ್ಥೆಗೆ ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳಿಗೆ ತುಂಬಿಸಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಹಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿರವು ಸರಿಯಾದ ದಾಖಲಾತಿಗಳೊಟ್ಟಿಗೆ ಬಂದು ಮೇಳಲ್ಲಿ ಭಾಗವಹಿಸಕ್ಕೂ ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸೋಳು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ಸಂಪ್ರದಾಯದಂಗೆ ಮಹಾಶಿವರಾತ್ರಿ ಪೂಜಾ ಕಾರ್ಯಕ್ರಮಗ ಇದೇ ತಾರೀಕು 26 ಬೆಳಿಗ್ಗೆ 7:00 ಸುರಾದಿತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸೋಳು. 2 ಪಿಯುಸಿ ವಾರ್ಷಿಕ ಪರೀಕ್ಷೆಗ ಮಾರ್ಚ್ 1-20 ಮುಟ ನಡೆದದೆ. ಪರೀಕ್ಷೆನ ಸರಿಯಾಗಿ ಲಾಯಕ್ಕಾಗಿ ನಡೆಸಿಕೆ ಬೇಕಾದ ಎಲ್ಲ ತಯಾರಿನ ಸರಿಯಾಗಿ ಮಾಡಿ ಕಣಿತ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ದೆಹಲಿಯಲ್ಲಿ 4-26 ಮುಟ ನಡೆಯುವ ಸೀನಿಯರ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ತಂಡನ ಪ್ರತಿನಿಧಿಸಿಕೆ ಜಿಲ್ಲೆನ ಆಟಗಾರ್ತಿ ಕೇಲೆಟಿರ ಹರ್ಷಿತಾ ಬೋಪಯ್ಯವು ಆಯ್ಕೆಯಾಗಳು. ಈ ಸಲದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಕೂತಾದರೆ 35 ಮಾರ್ಕ್ಸ್ ಕಡ್ಡಾಯ ಆಗಿದ್ದದೆ. ಯಾವುದೇ ಥರದ ಗ್ರೇಸ್ ಮಾರ್ಕ್ಸ್ ಇರದುಲೆ. ಇನ್ನು ಪಾಸಿಂಗ್ ಮಾರ್ಕ್ಸ್ನ ಕಮ್ಮಿ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಶಾಲಾ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪವು ತಿಳಿಸೋಳು. ಈ ಸಲದ ಪರೀಕ್ಷೆ ಮಾರ್ಚ್ 21 ಏಪ್ರಿಲ್ 4 ಮುಟ ನಡೆದದೆ. ಇಡೀ ರಾಜ್ಯದಲ್ಲಿ 8,96,447 ಮಕ್ಕ ಪರೀಕ್ಷೆನ ಬರೆದವೆತ್ತ ಅವು ಮಾಹಿತಿನ ಕೊಟ್ಟಳು. ಜಿಲ್ಲೆನ ಹೆಸರು ಪಡೆದ ಎಂಎ ಮಾಡು ಮಕ್ಕಂ ಉರುಸುಗೆ ನಿನ್ನೆಂದ ಸುರಾಟು. ಎಂಎ ಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಪಿ ಎ ಅಬುಬಕರ್ ಸಕಾಪ್ಯವು ಧ್ವಜನ ಹಾರಿಸಿ ಉರುಸಿಗೆ ಚಾಲನೆ ಕೊಟ್ಟಳು. ಕೊಡಗು ಜಿಲ್ಲಾ ಹಾಪ್ಕಾಮ್ ಸಮಿತಿನವು ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಮುಂದಾಳತ್ವಲ್ಲಿ ತೋಟಗಾರಿಕೆ ಇಲಾಖೆನ ಮಂತ್ರಿ ಎಸ್ಎಸ್ ಮಲ್ಲಿಕಾರ್ಜುನ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಜಿಲ್ಲಾ ಹಾಪ್ಕಾಮ್ಸ್ ಕಟ್ಟಡದ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಡಕೂತ ಮನವಿನ ಕೊಟ್ಟು ಈ ಮನವಿಗೆ ಮಂತ್ರಿಗ 1 ಕೋಟಿ ರೂಪಾಯಿ ಅನುದಾನ ಕೊಡಿಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಳು. ಮಡಿಕೇರಿ ರೋಟರಿ ಮಿಸ್ಟ್ ಹಿಲ್ಸ್ನ ಕಡೆಯಿಂದ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಕೂಡು ಕೂಟಲಿ ನಾಳೆ ಮಡಿಕೇರಿಪೇಟೆನ ಗಾಂಧಿಬಾಣಿಲಿ ರೋಟರಿ ಕ್ಲಬ್ ತಂಡಗಳ ನಡುವಿನ ಜಿಲ್ಲಾ ಮಟ್ಟದ ಕಬಡ್ಡಿ ಆಟ ಏರ್ಪಾಡಾಟು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 2024-25 ಜನವರಿ ಆವೃತ್ತಿನ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿ ಕರೆದೊಳತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸೋಳು. ಮರಗೋಡಿನ ಗೌಡ ಯುನಿಂಗ್ ಸ್ಟಾರ್ಸ್ನ ಕಡೆಯಿಂದ ಇದೇ ಸುರ್ಣ ಸಲ ಏಪ್ರಿಲ್ 26-15 ಮುಟ ಮರಗೋಡಿನ ಜೂನಿಯರ್ ಕಾಲೇಜಿನ ಆಟದ ಬಣಿಲಿ ಗೌಡ ಕುಟುಂಬಗಳ ನಡುಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಟ ಏರ್ಪಾಡಾಟು. ಭಾಗವಹಿಸುವ ಕುಟುಂಬ ತಂಡಗ ಏಪ್ರಿಲ್ 10 ಹೆಸರಿನ ಕೊಡಕುತ್ತ ನಡೆಸವು ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಬೊಟ್ಟೆತ್ನಾಡು ಶ್ರೀ ಈಶ್ವರ ದೇವರ ಕಾಲತ್ರ ನಮ್ಮ ಇಂದು ಪಿಂಜ ನಾಳೆ ನಡಪ. ಕುಂದ, ಮುಗುಟಗೇರಿ, ಹಳ್ಳಿಗಟ್ಟು, ಹುದೂರು, ಈಚೂರು, ಅರವತ್ತೊಕ್ಕಲು ಗ್ರಾಮಗಳಿಗೆ ತುಳು ನಾಡು ದೇವನಲೆಂದೇ ಕೇಳಿ ಪಡೆದ ಶ್ರೀ ಈಶ್ವರ ದೇವಸ್ಥಾನ ಹತ್ರ ಕಾಲತ್ರ ನಮ್ಮರ ಮಾರಿಪತ್ ಇಂದು ನೆರಪು. ಪಿಂಜ ನಾಳೆ ನಾರಾಚೆ ಬೈಟಾಪಕ ದೇವಗುಳಿಪ ಆಯ್ಮೆ ನಡಪ. ನಾಡ ಭಕ್ತ ಮಾಜನ ಅರ ಸಂಖ್ಯೆ ಕೂಡಿ ಅಡಿತು ತೀರ್ಥ ಪ್ರಸಾದ ಪಡೆದ ಉಂಡು ತಕ್ಕ ಮುಖ್ಯಸ್ಥಂಗ ಕಟ್ಟಡಿತು. ಮಕ್ಕಂದೂರು ಕೋಟಿ ಚೆನ್ನೈರಿನ ಗರಡೀಟ್ ನಲ್ಪನೇ ವರ್ಷದ ಶ್ರೀ ಬ್ರಹ್ಮ ಬೈದರ್ಕಳ ನೇಮೋತ್ಸವದ ಪ್ರಯುಕ್ತ ಇನಿ ರಾತ್ರಿ 8 ಗಂಟೆಗೆ ಗರಡಿ ಜಪ್ಪುನಿ ಅನ್ನದಾನ, ರಾತ್ರಿ 1 ಗಂಟೆಗೆ ಕಿನ್ನಿದಾರು ರಂಗಸ್ಥಳ ಪ್ರವೇಶ, 23ಗೆ ಐತವಾರ ಬೊಳ್ಪುಗ 5 ಗಂಟೆಗೆ ಶ್ರೀ ಕೋಟಿ ಚೆನ್ನೈರಿನ ದರ್ಶನ ಸೇಟು, 5 ಗಂಟೆಗೆ ಗಂಧ ಪ್ರಸಾದ ಸ್ವೀಕಾರ, 8 ಗಂಟೆಗೆ ಗರಡೀಟ್ ಪೇರು ಪರ್ಪುನಿ. ಮಾತರಿಗಳ ಸ್ವಾಗತ ಕೇಣೊಂದಿರು ದಿವಂಗತ ಉಗ್ಗಪ್ಪ ಪೂಜಾರಿ, ಪಾರ್ವತಿ ಮೇರ್ನ ಜೋಕುಳು, ಮರ್ಮಯನಕುಳು, ಬೊಕ್ಕೋ ಬೆಟ್ಟಗೇರಿ ಎಲ್ಲೆಣ್ಣ ಪೂಜಾರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್, ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ, ಎಲ್ಲವೂ ಇದೊಂದರಲ್ಲೇ. ದ ವೇಟ್ ಇಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್ ಹೊಚ್ಚ ಹೊಸ ಶ್ಕೋಡಾ ಕೈಲಾಕ್, ಇದೇ ಜನವರಿ 27ರಿಂದ ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಪ್ಯಾಲೇಸ್ ಶ್ಕೋಡಾ ಕುವೆಂಪು ನಗರಿಗೆ ಭೇಟಿ ಕೊಡಿ. TNC ಅಪ್ಲೈ. ಮಡಿಕೇರಿ ಮತ್ತು ಗೋಣಿಕೊಪ್ಪ ಮುಳಿಯಾ ಜುವೆಲ್ಸ್ ಅರ್ಪಿಸುತ್ತಿದೆ ಆಂಟಿಕ್ ಅಂಡ್ ಬ್ಯಾಂಗಲ್ ಫೆಸ್ಟ್. ಇದೇ ಫೆಬ್ರವರಿ 15ರಿಂದ 28ರವರೆಗೆ ವೈಡ್ ರೇಂಜ್ ಆಫ್ ಮಹತಿ ಆಂಟಿಕ್ ಕಲೆಕ್ಷನ್ಸ್. ಬನ್ನಿ, ನೀವು ಇದುವರೆಗೆ ಎಲ್ಲಿಯೂ ನೋಡಿರದಂತಹ ಯುನಿಕ್ ಡಿಸೈನ್ಸ್ ಕಣ್ತುಂಬಿಕೊಳ್ಳಿ. ಮುಳಿಯಾದ ಬಂಗಾರ ಮೈತುಂಬ ಶೃಂಗಾರ. ಮುಳಿಯಾ ಜುವೆಲ್ಸ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಗೋಣಿಕೊಪ್ಪಲಿನ ಲಿಯೋರಾದಲ್ಲಿ ಯುನಿಕ್ ಫ್ಯಾನ್ಸಿ ಕಟ್ ಡೈಮಂಡ್ ಫೆಸ್ಟ್ ಆರಂಭಗೊಂಡಿದೆ. ಆ ಪ್ರಯುಕ್ತ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರಿಯಾಯಿತಿ. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ 1 ಪವನ್ ಮೇಲೆ 500 ರೂಪಾಯಿ ಅಧಿಕ ಪಡೆಯಿರಿ. ಪ್ರತಿ 30,000 ಖರೀದಿಗೆ ಸ್ಪೆಷಲ್ ಗಿಫ್ಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೈಸೂರು ರೋಡ್, ಗೋಣಿಕೊಪ್ಪಲು. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೇಳುಗರೆ, ನಾಳೆ ಬೆಳಿಗ್ಗೆ 9:10 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಪಳಮೆ ಪೊಮ್ಮಾಲೆ ತಿಂಗೋದಿ ತಕ್ಕಬಾಕ, ಬಳಿಕ ಪಚ್ಚೆ ಪಚ್ಚಡ ಪ್ರಸ್ತುತಿ ಡಾಕ್ಟರ್ ನೆಲ್ಲಿರ ಪೂಣಚ್ಚ, 10:00 ಚಿನ್ನರ ಲೋಕ, ಶನಿವಾರ ಸಂತೆಯ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲನೇ ಭಾಗ ಪ್ರಸಾರವಾಗುವುದು. ನಾಳೆ ಬೆಳಿಗ್ಗೆ 10:55 119ನೇ ಕಂತಿನ ಮನದ ಮಾತು, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ, ಇದರ ಕನ್ನಡ ಅವತರಣಿಕೆ 11:30 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಂಗಳೂರು ವಿಶ್ವವಿದ್ಯಾನಿಲಯ ಪಿಂಜಾ ಕೊಡಗು ವಿಶ್ವವಿದ್ಯಾನಿಲಯ ತಡಿಲ್ ಕಾರ್ಯನಿಸೆಯನ್ನುಳ್ಳ ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜಲ್ಲಿ ಓದಿಯನ್ನುಳ್ಳ ಕೊಡವ ಮಕ್ಕಕ್ಕೆ ಕೊಡವ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಆದನಲ್ಲಿ ವಿದ್ಯಾರ್ಥಿ ವೇತನ ಕೊಡ್ತದೆ. ಕಾಲೇಜರ ಸೆಮಿನಾರ್ ಹಾಲಲ್ಲಿ ನಡೆದ ಕಾರ್ಯಕ್ರಮತ್ತು ಮಕ್ಕಕ್ಕೆ ಚೆಕ್ನ ಕೈಮಾತಿತ್ತು ತಕ್ಕ ಪರಂದ ಟ್ರಸ್ಟ್ ಅಧ್ಯಕ್ಷ ಕಟ್ಟೆರ ಅಯ್ಯಪ್ಪ ಓದುವ ಮಕ್ಕಕ್ಕೆ ಅನುಕೂಲ ಆಂಡುಂದು ಅನ್ನೋ ಉದ್ದೇಶದ ಟ್ರಸ್ಟ್ ಈ ಕಾರ್ಯಕ್ರಮತ್ತ ನರ್ಚೆಂಡ್ ಬಂದನುಂಡು ಅರಿಚಿಟ್ಟಿತ್ತು. ಈ ಸೌಲಭ್ಯತ್ನ ಬಳಸಿಂಡ ಮಕ್ಕ ಚಾಯಿತೆ ಓದಿತ್ತು ತಂಗಡ ಬದುಕನ್ನ ನಂತಾಕಿ ಅನ್ನೋದು ಕೆಮಿತಕ್ಕೆ ಅಣ್ಣಚಿ. ಕಾಲೇಜರ ಪ್ರಿನ್ಸಿಪಲ್ ಮೇಜರ್ ಡಾಕ್ಟರ್ ರಾಘವ ಅಂಡ್ ಕೊರು ಕಾರ್ಯಕ್ರಮ ನಡೆದ ಕಾರ್ಯಕ್ರಮಕ್ಕೆ ಟ್ರಸ್ಟ್ರ ಪದಾಧಿಕಾರಿಯ ಮುಖ್ಯಪಟ್ಟವು ಹಾಜರಿಂಚಿತ್ತು. ಕಾಪಿ ಕೃಷಿಲು ನಲ್ಲ ಫಸಲು ಪಡೆದೋಕು ಪಾಲನೆ ಮಾಡಿಂಡೆ ಕೃಷಿ ಪದ್ಧತಿರ ಮೀದ ಕಾರ್ಯಾಗಾರ ಇದೇ 24 ಪಲಕ 10 ನಿಟ್ಟೂರು ಗ್ರಾಮ ಪಂಚಾಯತ್ ಸಭಾ ಬಾಡಲು ನರಪ. ಕಾಪಿ ಮಂಡಳಿ ಸುಗ್ಡೆನ್ ಕಾಪಿ ನಿಟ್ಟೂರು ಗ್ರಾಮ ಪಂಚಾಯತಿ ಪಿಂಜ ಅಲ್ಲಿತ್ರ ಇಗುತ್ತಪ್ಪ ಸಂಘತರ ಕೂಡುಕೂಟತ್ತು ನರಪ ಕಾರ್ಯಾಗಾರತನ ಚಟ್ಟಳ್ಳಿರ ಕಾಪಿ ಸಂಶೋಧನಾ ಕೇಂದ್ರತ್ರ ಮಣ್ಣು ವಿಜ್ಞಾನಿಯೂ ಆಯ್ತುಳ್ಳ ಹಿರಿಯ ಸಂಪರ್ಕಾಧಿಕಾರಿ ಡಾಕ್ಟರ್ ನದಾಫ್ ಪಿಂಜ ಹಳೆಯ ಸಂಪರ್ಕಾಧಿಕಾರಿ ಮುಖಾರಿಬ್ ಕುಂಡನಿಗೆ ವಿಷಯ ತಜ್ಞಂಗ ನಡೆತಿ ಕೊಡಪ್ಪ. ಮಣ್ಣು ಪರೀಕ್ಷೆ ನಡೆತಿ ಕೊಡುವ ಕೂಟಕ್ಕೆ ತೋಟ ಕೊಡುವ ಚುನ್ನತ್ರ ಪ್ರಮಾಣತ್ ನರಿಚಿಟ್ಟು ಕೊಡಪ್ಪ ಈ ಕಾರ್ಯಾಗಾರತರ ಪ್ರಯೋಜನತನ ಬಾಳಲೆ ಹೋಬಳಿ ವ್ಯಾಪ್ತಿರ ಕಾಪಿ ಬಳಕಾರ ಪಡೆದೋವನಿಗೆ ಪ್ರಕಟಣೆ ಅರಿಚಿಟ್ಟಿತು. ದಂಡಾರ್ಥಿ 21-25 ಸಾಲಕ್ಕೆ ಒತ್ತನಕ್ಕೆ ದಂಡನೆ ಪಿಯುಸರ ಕಾಲತ್ರ ಪರೀಕ್ಷೆ ಮಾರ್ಚ್ 1 ಇಂಜ 20 ನಡಪ. ಜಿಲ್ಲೆಯ 19 ಕೇಂದ್ರ